ಇಂದಿನ ವಿಷಯ ತುರ್ತು ಸಂದರ್ಭದಲ್ಲಿ ಕಣ್ಣಿಗೆ ಆಗುವ ಗಾಯಗಳು ಮತ್ತು ತೊಂದರೆಗಳು. ಭಾಗವಹಿಸುವ ನೇತ್ರ ತಜ್ಞೆ ಡಾ ಶ್ರುತಿ ಭಟ್. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237074772, 2237074888, 2237049999, STD 0824, ಮೊಬೈಲ್ 8277038000. ಈಗ ನೇರವಾಗಿ ಸ್ಟುಡಿಯೋದತ್ತ. ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಶ್ರೋತೃಗಳೇ, ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇವತ್ತು ಆಕ್ಯುಲರ್ ಇಂಜುರಿ ಅಥವಾ ತುರ್ತು ಸಂದರ್ಭಗಳಲ್ಲಿ ಉಂಟಾಗುವ ಕಣ್ಣಿಗೆ ಉಂಟಾಗುವ ತೊಂದರೆಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಶ್ರೋತೃಗಳ ನೇರ ದೂರವಾಣಿ ಕರೆಗಳಿಗೆ ಉತ್ತರಿಸುವವರು ನೇತ್ರ ತಜ್ಞರಾದ ಡಾಕ್ಟರ್ ಶ್ರುತಿ ಭಟ್ ಅವರು. ನಾವು ಈಗಾಗಲೇ ತಿಳಿಸಿದ ದೂರವಾಣಿ ಸಂಖ್ಯೆಗಳಿಗೆ ತಾವು ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಬಹುದು ಕಣ್ಣಿಗೆ ಸಂಬಂಧಪಟ್ಟ ಹಾಗೆ. ಡಾಕ್ಟ್ರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ತೆ ಡಾಕ್ಟ್ರ್. ಈಗ ಆಕ್ಯುಲರ್ ಇಂಜುರಿ ಅಂತ ಹೇಳ್ತಿರಲ್ಲ, ಅದು ಏನು ಅಂತ ಸ್ವಲ್ಪ ವಿವರವಾಗಿ ಹೇಳ್ಬೋದೆ? ಆಕ್ಯುಲರ್ ಇಂಜುರಿ ಅಂದರೆ ನಮ್ಮದು ಕಣ್ಣಲ್ಲಿ ಪಡುವುದು ಒನ್ ಆಫ್ ದ ರೇರ್, ಅಂದರೆ ರೇರ್ ಅಂತಲ್ಲ, ಎಮರ್ಜೆನ್ಸಿ ಕಂಡೀಷನ್ ಅಂತ ನಾವು ಏನು ಹೇಳ್ತೇವಲ್ಲ ಅದರಲ್ಲಿ ಒಂದು ಇದು ಆಕ್ಯುಲರ್ ಇಂಜುರಿ ಅಂತ. ಓಕೆ. ಆಕ್ಯುಲರ್ ಇಂಜುರಿ ಅಂದರೆ ಈಗ ನಮ್ಮ ಕಣ್ಣಿಗೆ ಯಾವ ರೀತಿಯಿಂದ ನಮಗೆ ಪೆಟ್ಟು ಬೀಳುವ ಸಾಧ್ಯತೆ ಉಂಟು, ಆ ಪೆಟ್ಟಿನಿಂದ ನಮ್ಮ ಕಣ್ಣಿಗೆ ಏನೇನು ತೊಂದರೆ ಆಗಲಿಕ್ಕೆ ಚಾನ್ಸ್ ಉಂಟು, ಅದನ್ನು ನಾವು ಬ್ರಾಡ್ಲಿ ನಾವು ಆಕ್ಯುಲರ್ ಇಂಜುರಿ ಅಂತ ಹೇಳ್ತೇವೆ. ಓಕೆ. ಒಂದು ಕರೆ ಇದೆ, ದೂರವಾಣಿ ಕರೆ ಇದೆ, ಸ್ವೀಕರಿಸಿ ಮತ್ತೆ ನಮ್ಮ ಪ್ರಶ್ನೆ ಮುಂದುವರಿಸೋಣ. ಡಾಕ್ಟ್ರೆ, ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು, ಎಲ್ಲಿಂದ ನಿಮ್ಮ ಪ್ರಶ್ನೆ ಕೇಳಿ? ದೃಷ್ಟಿ ಸ್ವಲ್ಪ ಕಡಿಮೆ ಆಗಿದೆ. ನಿಮ್ಮ ತಮ್ಮನಿಗೆ ದೃಷ್ಟಿ ಕಮ್ಮಿ ಆಗಿದೆ. ಓಕೆ. ನಿಮ್ಮ ಈ ರೇಡಿಯೋ ಸ್ವಲ್ಪ ದೂರ ಇಟ್ಟು ಕರೆಕ್ಟ್ ಆಗಿ ಇನ್ನೊಂದ್ಸಲ ಹೇಳ್ತೀರಾ ನಿಮ್ಮ ಪ್ರಶ್ನೆಯನ್ನ? ಹಲೋ. ಹಾ, ಹೇಳಿ ಹೇಳಿ, ನಿಮ್ಮ ಪ್ರಶ್ನೆ ಸಮಸ್ಯೆ ಏನು ಹೇಳಿ ಡಾಕ್ಟರ್ ಹತ್ರ. ಗೊತ್ತಾಯ್ತು, ಪ್ರಶ್ನೆ ಕೇಳಿ, ಪ್ರಶ್ನೆ ಹೇಳಿ. ಮತ್ತೆ ಗಾಡಿದು ಬೋರ್ಡ್ ಮತ್ತೆ ಇದು ನಂಬರ್ ಕಾಣುದಿಲ್ಲ. ಓಕೆ. ಎಷ್ಟು ಸಮಯದಿಂದ ನಿಮಗೆ ಇದು ತೊಂದರೆ ಉಂಟು ಸರ್? ತುಂಬಾ ಸಮಯದಿಂದ ಉಂಟು. ಡಬಲ್ ಡಬಲ್ ಕಾಣುದು? ಡಬಲ್ ಡಬಲ್ ಕಾಣ್ತದೆ. ಓಕೆ, ನಾನು ಇದು ನೋಡಿ ಉತ್ತರ ಕೇಳ್ಕೊಳ್ತೇನೆ. ನೋಡಿ, ಕೇಳ್ಕೊಳ್ಳಿ ರೇಡಿಯೋದಲ್ಲಿ. ಆಯ್ತು. ಓಕೆ ನೋಡಿ, ಇದು ಕ್ಲಿಯರ್ ಆಗಿ ಕಾಣುದಿಲ್ಲ ಅಂದರೆ ಸಾಮಾನ್ಯವಾಗಿ ಏನಿರ್ತದೆ ಅಂದರೆ ಕರ್ನಾಟಕದ ನಂಬರ್ ಯಾರಿಗಿರ್ತದಲ್ಲ ಅವರಿಗೆ ಸಾಮಾನ್ಯವಾಗಿ ದೂರದ್ದು ಅಥವಾ ಹತ್ತಿರದ್ದು ಕ್ಲಿಯರ್ ಆಗಿ ಕಾಣುವುದಿಲ್ಲ. ಅವರ ಕರ್ನಾಟಕದ ನಂಬರ್ ಮಿನಿ ಸರಿ ಇಲ್ಲ ಅಂದರೆ ಅದು ಕರ್ನಾಟಕದಲ್ಲಿ ಎರಡು ರೀತಿಯ ಪವರ್ ಇರ್ತದೆ. ಒಂದು ನಾವು ಸ್ಪೆರಿಕಲ್ ಪವರ್, ಒಂದು ಸಿಲಿಂಡ್ರಿಕಲ್ ಪವರ್ ಅಂತ ನಾವು ಹೇಳ್ತೇವೆ. ಅದು ಸಿಲಿಂಡ್ರಿಕಲ್ ಪವರ್ ಕೆಲವೊಮ್ಮೆ ಸರಿ ಇಲ್ಲ ಅಂತ ಹೇಳಿದರೆ ಕೆಲವೊಮ್ಮೆ ಅದರಿಂದ ಅವರಿಗೆ ಡಬಲ್ ಡಬಲ್ ಕಾಣುವಂಥ ಕ್ಲಿಯರ್ ಕಾಣದೇ ಇರುವಂಥದ್ದು ಸಾಧ್ಯತೆ ಉಂಟು. ಇದು ಬಿಟ್ಟು ಕೆಲವರಿಗೆ ಕೋಸ್ ಕಣ್ಣು ಅಥವಾ ಮೇಲ್ಗಣ್ಣು ಹಾಗೇನಾದರೂ ಇದ್ದರೆ ಅದರಿಂದನೂ ಅವರಿಗೆ ಡಬಲ್ ಡಬಲ್ ಅಂತ ತೊಂದರೆಗಳು ಕಾಣುವಂಥ ಸಾಧ್ಯತೆಗಳು ಇದ್ದಾವೆ. ಸೊ ಅಂಥವ್ರಿಗೆ ಬೆಸ್ಟ್ ನಾವು ನಮಗೆ ಬಂದು ತೋರಿಸಿದ್ರೆ ಯಾವ ಕಾರಣದಿಂದ ನಿಮಗೆ ಕ್ಲಿಯರ್ ಕಾಣ್ತೇನೆ ಅಂತ ನಾವು ಒಂದು ಹೇಳ್ಬೋದು. ಓಕೆ. ಯಾವುದಕ್ಕೂ ಅವರು ಒಂದ್ಸಲ ನಿಮ್ಮನ್ನು ವೈಯಕ್ತಿಕವಾಗಿ ಭೇಟಿಯಾಗಬೇಕು. ಡಾಕ್ಟ್ರಿ, ಮತ್ತೆ ಮುಂದಿನ ಕರೆಗೆ ಹೋಗೋಣ. ಹಲೋ. ಹಲೋ, ನಮಸ್ಕಾರ, ಯಾರು ಎಲ್ಲಿಂದ ಹೇಳಿ? ನಮಸ್ತೆ ಸರ್. ನಮಸ್ತೆ ಮನೋಹರ್ ಸರ್ ಅವರಿಗೆ ನಮಸ್ತೆ. ನಮಸ್ತೆ, ಪ್ರಶ್ನೆ ಕೇಳಿ. ಡಾಕ್ಟರ್ ಶ್ರುತಿ ಭಟ್ ಅವರಿದ್ದಾರೆ. ಓಕೆ ಡಾಕ್ಟರ್, ನಮಸ್ತೆ. ನಮಸ್ತೆ. ಈ ಕಣ್ಣಿಗೆ ಏನಾದರೂ ಪೆಟ್ಟು ಆದ ನಂತರ ಪ್ರಥಮ ಚಿಕಿತ್ಸೆ ನಾವು ಏನ್ ಮಾಡಬಹುದು ಸರ್ ಅಂತ ಒಂದು ಪ್ರಶ್ನೆ. ಮತ್ತೆ ಏನಾದರೂ ಪೆಟ್ಟಾದ್ರೆ ಅಂತಲ್ಲ, ಈ ಹತ್ತಿರದ ಡಾಕ್ಟರ್ ಅಲ್ಲಿ ಹೋಗಿ ಡ್ರಾಪ್ಸ್ ಎಲ್ಲ ಕೊಡ್ತಾರೆ ಅವರು, ಅಂತದ್ದನ್ನು ಕಣ್ಣಿಗೆ ನಾವು ಉಪಯೋಗಿಸಬಹುದಾ ಅಥವಾ ಕಣ್ಣಿನ ಡಾಕ್ಟರ್ ಅಲ್ಲೇ ತೋರಿಸಬೇಕಾ ಮೊದಲಿಗೆ? ನೋಡಿ, ತುಂಬಾ ಉತ್ತಮ, ನಾವು ಮಾತಾಡುವಂತ ವಿಷಯ ಬಗ್ಗೆ ನೀವು ಈಗ ಕೇಳಿಬಿಟ್ಟಿದ್ದೀರಾ, ನಾನು ಕೇಳ್ತೇನೆ. ಕಣ್ಣಿಗೆ ನೀವು ಏನಾದರೂ ಕಣ್ಣಿನ ಒಳಗೆ ಏನಾದರೂ ಕೆಮಿಕಲ್ ಅಂಥದ್ದೇನಾದರೂ ಬಿದ್ದರೆ ಆದಷ್ಟು ಬೇಗ ನೀವು ಕಣ್ಣಿನನ್ನು ತೊಳ್ಕೊಂಡ್ರೆ, ನೀರಲ್ಲಿ ಎಷ್ಟಾಗ್ತದೆ ಅಷ್ಟು ನೀರಲ್ಲಿ ತೊಳ್ಕೊಂಡು ಅದನ್ನು ನಾವು ಕ್ಲೀನ್ ಮಾಡುವಂಥದ್ದು ಅದು ಮಾಡಬೇಕು. ಬಟ್ ಅದು ಬಿಟ್ಟು ಬೇರೆ ಏನಾದರೂ ಕಣ್ಣಿನೊಳಗೆ ಬಿತ್ತು ಅಂತ ಅಂದರೆ ನಿಮಗೆ ಡೌಟ್ ಉಂಟು, ಏನಾದರೂ ಪೀಸ್ ಏನಾದರೂ ಬಿತ್ತು, ಅದನ್ನು ನೀವೇ ನಿಮ್ಮ ಕೈಯಲ್ಲಿ ತೆಗಿಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಅದು ನೀವೇನು ಎಳಿಲಿಕ್ಕೆ ಹೋಗಿ ಮತ್ತು ಅದಕ್ಕೆ ಜಾಸ್ತಿ ಅದನ್ನು ತೊಂದರೆ ಮಾಡುವಂಥ ಸಾಧ್ಯತೆಗಳು ಉಂಟು. ಮತ್ತು ಆದಷ್ಟು ಬೇಗ ನೀವು ಕಣ್ಣಿನ ಡಾಕ್ಟರ್ ಅಂತ ಹೋಗಿ ತೋರಿಸಿದ್ರೇ ಅದು ಉತ್ತಮ. ಬಿಕಾಸ್ ಅವರೇ ನಿಮಗೆ ನಾವು ಯಾವ ಮೆಷಿನಲ್ಲಿ ನೋಡಿ ನಿಮಗೆ ಸರಿಯಾಗಿ ಹೇಳುವಂಥ ನಮಗೆ ಆಗ್ತದೆ ಎಲ್ಲಿ ಉಂಟು ಏನು ತೊಂದರೆ ಆಗ್ತದೆ ಅಂತ ನಾವು ನಿಮಗೆ ಆಗ ಕರೆಕ್ಟಾಗಿ ನೋಡಿ ಹೇಳ್ಬೋದು. ಬಹುಶಃ ದಾಮೋದರ್ ವರ್ಕಾಡಿ ಅವರಿಗೆ ಸಮರ್ಪಕವಾಗಿ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ತೀವಿ. ಡಾಕ್ಟರ್, ಈಗ ಆಕ್ಯುಲರ್ ಇಂಜುರಿ ಅಂತ ಹೇಳಿದ್ರಿ, ತುರ್ತು ಸಂದರ್ಭಗಳಲ್ಲಿ ಕಣ್ಣಿಗೆ ಆಗತಕ್ಕಂಥ ಗಾಯ ಅಥವಾ ತೊಂದರೆಗಳು, ಸಾಮಾನ್ಯವಾಗಿ ಯಾರ್ಯಾರಿಗೆ ಈ ತೊಂದರೆ ಉಂಟಾಗುತ್ತೆ ಡಾಕ್ಟರ್? ಇದೇನು ಯಾರಿಗೆ ಸ್ಪೆಸಿಫಿಕ್ ಅಂತ ಒಬ್ಬರಿಗೆ ಆಗೋದ್ರೆ ಇನ್ನೊಬ್ರಿಗೆ ಆಗೋದಿಲ್ಲ ಅಂತ ಹಾಗೇನೂ ಇಲ್ಲ. ಎಲ್ಲರಿಗೆ ಸಹ ಆಗುವಂಥ ಸಾಧ್ಯತೆ ಉಂಟು. ಬಟ್ ಯಾರಿಗೆ ಜಾಸ್ತಿ ರಿಸ್ಕ್ ಎಕ್ಸ್ಪೋಸ್ ಆಗಿದ್ದಾರೆ ಅವರು ಮೇಸ್ಟ್ಲಿ ಆಗಂದರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವವರು, ವೆಲ್ಡಿಂಗಲ್ಲಿ, ಕನ್ಸ್ಟ್ರಕ್ಷನ್ ಸೈಡ್ ಇರುತ್ತೆ. ಯಾಕಂದರೆ ಅಲ್ಲಿ ಚಿಕ್ಕ ಪುಟ್ಟ ಪೀಸಸ್ ಎಲ್ಲ ಕಣ್ಣಿಗೆ ರಟ್ಟುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇಲ್ಲದ್ರೆ ಗ್ಲಾಸ್ ಒಟ್ಟಿಗೆ ಕೆಲಸ ಮಾಡುವವರು, ಅದನ್ನು ಎತ್ತಿ ಆಚೆ ಈಚೆ ಕೊಂಡೋಗುವವರು, ಅದು ಮಿನಿ ಏನಾದರೂ ತುಂಡಾದರೆ ಅದರಿಂದ ಕಣ್ಣಿಗೆ ಬೀಳುವಂಥ ಸಾಧ್ಯತೆ ಇದೆ. ಮನೆಯಲ್ಲಿ ಆಗಬಾರ್ದು ಅಂತ ಏನಿಲ್ಲ. ಮನೆಯಲ್ಲಿ ಕೆಲವೊಮ್ಮೆ ಬಿಸಿ ಎಣ್ಣೆ, ಬಿಸಿ ನೀರೇನಾದರೂ ಬಿತ್ತು, ಇಲ್ಲದ್ರೆ ಬೆಂಕಿದೇನಾದರೂ ತಾಗಿತ್ತು, ಆಗದು ಬರೀ ಕಣ್ಣಿಗೆ ಮಾತ್ರ ಅಲ್ಲ, ಬೇರೆ ಸ್ಕಿನ್ನಿಗೆ ಸಹ ಆಗುವಂಥ ತೊಂದರೆ ಉಂಟು. ಅದರೊಟ್ಟಿಗೆ ಕಣ್ಣಿಗೂ ಅದರಿಂದ ತೊಂದರೆ ಆಗುವಂಥ ಚಾನ್ಸಸ್ ಉಂಟು. ಈಗ ನಾವು ಮಕ್ಕಳಲ್ಲಿ ನೋಡಿದರೆ, ಮಕ್ಕಳು ಶಾಲೆಯಲ್ಲಿ ಹೋಗುವಾಗ ಕೆಲವೊಮ್ಮೆ ಆಟಾಡುವಾಗ ಪೆನ್ಸಿಲನ್ನು ಒಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಬಿಸಾಡೋದು, ಹಾಗೆ ಏನಾದರೂ ಮಾಡುವಂಥ ಇದ್ದರೆ ಅದು ಆಕಸ್ಮಿಕವಾಗಿ ಬೇಕು ಬೇಕು ಅಂತ ಮಾಡೋದಲ್ಲ, ಬಟ್ ಅದೇನಾದರೂ ತಾಗಿತು ಪೆನ್ಸಿಲ್, ಇಲ್ಲದ್ರೆ ಶಾರ್ಪ್ ಇದೇನಾದರೂ ವಸ್ತುಗಳು, ಕ್ರೇಯೋನು, ಪೆನ್, ಆ ಥರದ್ದೇನಾದರೂ ಕತ್ತರಿಯಲ್ಲಿ ಆಡುವಂಥದ್ದು, ಹಾಗೆ ಏನಾದರೂ ಇದ್ದರೆ ಅದು ಬೈ ಮಿಸ್ಟೇಕ್ ಆಗಿ ಕಣ್ಣಿಗೆ ಅಂತಾಗುವಂಥದ್ದು ಚಾನ್ಸಸ್ ಇದೆ. ಆಕ್ಸಿಡೆಂಟಲ್ ಚಾನ್ಸಸ್ ಉಂಟು. ಇಲ್ಲಾದರೆ ಆಟ ಸಾಮಾನು, ಇಲ್ಲಾದರೆ ಆ ಗನ್ನಲ್ಲಿ ಅದು ಯಾಕೆ ನಡೀತಾ ಇಲ್ಲ ಅಂತ ಅದನ್ನು ಓಪನ್ ಮಾಡೋದು, ಆಗ ಅದು ಬರ್ಸ್ಟ್ ಆಗೋದು ಅಂಥವರು ಅದೆಲ್ಲ ಮೋಸ್ಟ್ ಕಾಮನ್ ನಾವು ಏನು ನೋಡ್ತೇವೆ. ಪಟಾಕಿಗಳು, ಪಟಾಕಿಗಳು ಅದು ಬಿಟ್ಟದಲ್ಲ, ಅದು ಸಹ ತುಂಬ ಹತ್ತಿರ. ಯಾವ ಮೋಸ್ಟ್ ಕಾಮನ್ ಆಗೋದಂದ್ರೆ ಅದು ಯಾಕೆ ನಡೀತಾ ಇಲ್ಲ ಅಂತ ನೋಡ್ಲಿಕ್ಕೆ ಹೋಗಿ ಇಣುಕುದು, ಆಗ ಅದು ಒಡಿತದೆ. ಆಗ ನಮ್ಗೆ ಏನ್ ಮಾಡ್ಲಬೇಕು ಅಂತ ಗೊತ್ತಾಗುದಿಲ್ಲ. ಆಗ ಏನ್ ಮಾಡ್ಬೋದು, ಸಾಮಾನ್ಯವಾಗಿ ನೀವು ಆ ಪರಿಸ್ಥಿತಿಯಲ್ಲಿ ಕಣ್ಣನ್ನು ನೀವು ತೊಳಿಬಹುದು, ಅಟ್ಲೀಸ್ಟ್ ಏನು ಹೊರಗೆ ಉಂಟು ಅದನ್ನು ಹೊರಗೆ ಬಿಡ್ಬೋದು. ಇದೆಲ್ಲ ಸಾಮಾನ್ಯವಾಗಿ ನಾವು ನಮಗೆ ದಿನ ದಿನ ನಿತ್ಯ ಬರುವಂಥದ್ದು ಆಕ್ಯುಲರ್ ಇಂಜುರಿ ಅಂತ ನಾವು ಏನು ಹೇಳ್ತೇವೆ. ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಅದನ್ನು ನಾವು ತಕ್ಷಣ ಏನು ಮಾಡಬೇಕು ಅಂತ ಕೂಡ ನೀವು ಹೇಳಿದಿರಿ ಡಾಕ್ಟ್ರೆ. ಈಗ ಇಷ್ಟು ಗಾಯ ಆಗ್ತದೆ ಆಕ್ಯುಲರ್ ಇಂಜುರಿ ಅಂತ ಹೇಳಿದ್ರಲ್ಲ, ಇದರ ಲಕ್ಷಣಗಳು ಏನೇನು ಕಂಡು ಬರ್ತದೆ ತಕ್ಷಣವಾಗಿ? ತಕ್ಷಣವಾಗಿ ಇದು ಆಕ್ಯುಲರ್ ಇಂಜುರಿ ಎಲ್ಲ ಸೀರಿಯಸ್ ಆಗಿರಬೇಕು ಅಂತ ಏನಿಲ್ಲ. ಕೆಲವೊಂದು ತುಂಬ ಚಿಕ್ಕ ಪುಟ್ಟ ಮೈಲ್ಡ್ ಇರ್ತದೆ, ಅದು ಮೈಲ್ಡ್ ಮಾಡರೇಟ್ ಸಿವಿಯರ್ ತುಂಬ ಜೋರಾಗಿ ಆಗುವಂಥದ್ದು ಇರ್ತದೆ. ಕೆಲವೊಮ್ಮೆ ಚಿಕ್ಕ ಪುಟ್ಟದಾದರೆ ಮೈಲ್ಡಲ್ಲಿ ಅವರಿಗೇನು ಲಕ್ಷಣಗಳು ಕಂಡು ಬರಲ್ಲ, ಸ್ವಲ್ಪ ಕೆಂಪಾಗ್ಬೋದು ಕಣ್ಣು, ಒಂದು ದಿನ ನೋವು ಇರ್ಬೋದು, ಮತ್ತೆ ತನ್ನಷ್ಟಕ್ಕೆ ಕಮ್ಮಿ ಆಗ್ತದೆ. ಬಟ್ ಅದನ್ನು ಇಗ್ನೋರ್ ಮಾಡಬೇಡಿ ಅಂತ ನಾವು ಹೇಳ್ತೇವೆ, ಬಿಕಾಸ್ ಕಣ್ಣಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಪೀಸ್ ಇರುವ ಸಾಧ್ಯತೆಗಳು ಇರ್ತದೆ. ಕಣ್ಣಿನ ಕರಿಗುಡ್ಡೆ ಮೇಲೆ ಏನಾದರೂ ಚಿಕ್ಕ ಪುಟ್ಟ ಪೀಸ್ ಕೂತ್ರೆ ನಿಮಗೆ ಕಣ್ಣಲ್ಲಿ ಕಸ ಬಿದ್ದಾಗೆ ಅನಿಸ್ತದೆ, ಕಣ್ಣು ಕಂತದ್ದು ಅಂತ ಅನಿಸ್ತದೆ, ಒಂದು ರೀತಿ ಕಂಫರ್ಟೇಬಲ್ ನಿಮಗೆ ಫೀಲ್ ಆಗೋದಿಲ್ಲ. ತುಂಬ ಜೋರಾಗಿ ಸಿವಿಯರ್ ಆಗಿ ಆದರೆ ನಿಮ್ಮದು ದೃಷ್ಟಿ ನಿಮ್ಮದು ಕಮ್ಮಿ ಆಗಿದೆ ಅಂತ ಅನಿಸ್ತದೆ. ಅಂದರೆ ಕಣ್ಣಿನ ಒಳಗೆ ಕೆಲವೊಮ್ಮೆ ರಕ್ತ ಏನಾದರೂ ಹೆಪ್ಪು ಕಟ್ಟಿದರೆ ಆಗ ನಿಮಗೆ ದೃಷ್ಟಿ ನೋಡಲಿಕ್ಕೆ ನಿಮಗೆ ಸಡನ್ ಆಗಿ ನಿಮಗೆ ಡೌನ್ ಅನಿಸ್ತದೆ, ಆಗಾದರೆ ತುಂಬ ಸಿವಿಯರ್ ಇಂಜುರೀಸ್ ಅಂತ ಲೆಕ್ಕ. ಅಂದರೆ ಅಕ್ಯೂಟ್, ಅದು ಅಕ್ಯೂಟ್ ಅಂದರೆ ಸಡನ್ ನಿಮಗೆ ಆಯಿತು, ಪೆಟ್ಟು ಬಿತ್ತು, ಆಗ ನಿಮಗೆ ಸಡನ್ ನಿಮ್ಮದು ದೃಷ್ಟಿ ನಿಮಗೆ ಡೌನ್ ಆಯಿತು, ಇದೆಲ್ಲ ತುಂಬ ಸಿವಿಯರಲ್ಲಿ. ಬಟ್ ಮೈಲ್ಡಲ್ಲಿ ನಿಮಗೆ ಜಸ್ಟ್ ಸ್ವಲ್ಪ ರೆಪ್ಪೆಯಲ್ಲಿ ಸ್ವಲ್ಪ ಊತ ಬಂತು, ಕಣ್ಣೊಂಚೂರು ಕೆಂಪಾಯಿತು, ಕಣ್ಣಲ್ಲಿ ಸ್ವಲ್ಪ ಕಸ ಬಿದ್ದಾಗೆ ಅನಿಸಿತು, ಅದು ಮೈಲ್ಡ್ ಇರ್ತದೆ. ಕಣ್ಣಲ್ಲಿ ಕಂತಿದ್ದಾಗೆ ಅನಿಸುದು, ಆ ತರದೆಲ್ಲ ಲಕ್ಷಣಗಳು ಕಂಡು ಬರ್ತದೆ. ಡಾಕ್ಟರ್, ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಹೇಳಿ, ಯಾರು ಎಲ್ಲಿಂದ ಹೇಳಿ? ನಾನು ಉಡುಪಿಯಿಂದ ಮಾತಾಡುದು, ಅಂಚರುಲ್ಲ ಅಂತ. ಓಕೆ, ನಮಸ್ಕಾರ ಡಾಕ್ಟರ್, ಮಾತಾಡಿ. ನಮಸ್ಕಾರ. ನಮಸ್ಕಾರ. ಇಪ್ಪತ್ತೆರಡರಲ್ಲಿ ನರೇಂದ್ರ ಮೋದಿ ಅವರು ಪೋಲಿಂಗ್ದಲ್ಲಿ ಮಂದಿಗೆ ಬಾತ್ ಕಣ್ಣಿನ ವಿಷಯ ಮಾತಾಡಿದ್ರು, ಅದು ಆಯುರ್ವೇದಿಕ ಇಲಾಖೆಯಲ್ಲಿ ಕಣ್ಣು ಸರಿಯಾಗಿದೆ ಅಂತ ಹೇಳ್ತಾರೆ, ಸರಿಯಾದು? ನಿಮಗೆ ಆಯುರ್ವೇದ ಶಾಸ್ತ್ರದಲ್ಲಿ ಕಣ್ಣಿಗೆ ಟ್ರೀಟ್ಮೆಂಟ್ ಇದೆ ಅಂತ ಇದೆಯಾ ಇಲ್ವಾ ಅಂತ ಹೇಳಿ ನಿಮ್ಮ ಪ್ರಶ್ನೆ. ಓಕೆ, ಮಂದಿ ಬಾತ್ನಲ್ಲಿ ಪ್ರಾಬ್ಲಮ್. ಆಯ್ತಾಯ್ತು. ಓಕೆ ಓಕೆ. ಕನ್ಯಾಸ್ಪತಿ ಮಗಳಿಗೆ ಕಣ್ಣು ಸರಿಯಾಗಿದೆ ಅಂತ ಹೇಳ್ತಾರೆ, ಅದು ಸರಿಯಾ? ನೋಡು ಪ್ರಶ್ನೆ ಹೇಳ್ತಾರೆ, ಏನು ಉತ್ತರ ಕೊಡ್ತಾರೆ ನೋಡು ಡಾಕ್ಟ್ರು. ಇದು ಆಯುರ್ವೇದ ಮತ್ತು ಹೋಮಿಯೋಪತಿ ಬಗ್ಗೆ ವಿಷಯ ಬಗ್ಗೆ ನಾನು ಒಂದು ಸರಿ ವ್ಯಕ್ತಿ ಅಲ್ಲ ಅಂತ ನಾನು ಹೇಳ್ತೇನೆ ನಿಮಗೆ. ಓಕೆ, ಧನ್ಯವಾದಗಳು ನಿಮ್ಮ ಕರೆಗೆ. ಓಕೆ, ನಾವು ಅಲೋಪತಿ ಬಗ್ಗೆ ಮಾತಾಡ್ತಿದ್ದೀವಿ. ಓಕೆ ಡಾಕ್ಟ್ರೆ, ಲಕ್ಷಣಗಳ ಬಗ್ಗೆ ಹೇಳಿದ್ರಿ. ಈ ಒಂದು ಅಕ್ಯುಲರ್ ಇಂಜುರಿ ಅಂದರೆ ತುರ್ತು ಸಂದರ್ಭಗಳಾಗುವಂಥ ಈ ಗಾಯಗಳು ಅಥವಾ ಏನು ತೊಂದರೆಗಳು, ಇದು ಆಗದ ಹಾಗೆ ನಾವು ಯಾವ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಬೇಕು? ಮಕ್ಕಳಿರ್ಬೋದು, ದೊಡ್ಡವರಿರ್ಬೋದು, ಈಗ ತೆಂಗಿನಕಾಯಿ ಅಥವಾ ಅಡಿಕೆ ತೆಗೆಯುವ ಕೂಡ ಬೀಳುವಂಥದ್ದು, ಕಲ್ಲು ಬೀಳುವಂಥದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ಆಗ್ತದೆ, ಯಾವ ರೀತಿಯ ಮುಂಜಾಗ್ರತೆ ವಹಿಸಬಹುದು? ಇದು ನಾನು ಹೇಳಿದಾಗ ಎಲ್ಲರನ್ನು ನಾವು ಬೇಕು ಬೇಕು ಅಂತ ಆಗುವಂಥದ್ದು ಸಿದಲ್ಲ. ಸೊ ನಾವು ಎಲ್ಲವನ್ನು ನಮಗೆ ತಡಿಲಿಕ್ಕೆ ಆಗುದಿಲ್ಲ. ನಮ್ಮ ಕೈಯಿಂದ ನಾವು ಏನು ಮಾಡಲಿಕ್ಕೆ ಆಗ್ತದೆ ಅಂತಂದರೆ, ಎಸ್ಪೆಷಲಿ ಇದು ಕನ್ಸ್ಟ್ರಕ್ಷನಲ್ಲಿ ಕೆಲಸ ಮಾಡುವವರು, ವೆಲ್ಡಿಂಗಲ್ಲಿ ಕೆಲಸ ಮಾಡುವವರು, ಅಂಥವ್ರು ಅಟ್ಲೀಸ್ಟ್ ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕುದು. ಇಲ್ಲ ನೀವು ರೋಡ್ ಸೈಡ್ ಅಲ್ಲಿ ನೋಡುವವರು ನೋಡಿದ್ರೆ ಅದು ಹುಲ್ಲೆಲ್ಲ ಕಟ್ ಮಾಡುವವರು ಆ ಗ್ರಾಸ್ ಮೆಷಿನಲ್ಲಿ ಅದರಿಂದ ಅದು ತುಂಬಾ ಫೋರ್ಸ್ ಅಲ್ಲಿ ಕಣ್ಣಿಗೆ ರಟ್ಟುವಂತ ಸಾಧ್ಯತೆಂಟು. ಸೊ ಅಂತ ಕೆಲಸ ಮಾಡುವವರು ನೀವು ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕುದು. ಸಾಮಾನ್ಯವಾಗಿ ನಾನು ಏನ್ ನೋಡ್ತೇನಂತೆ, ಅವರು 100 ಜನರಲ್ಲಿ 99 ಜನರು ಹೇಳ್ತಾರೆ ನಾವು ಯೂಸ್ ಮಾಡ್ತಾ ಇದ್ವಿ, ಒಂದು ಗಳಿಗೆ ನಾವು ತೆಗೆದಿದ್ದೇವೆ ಅಷ್ಟೊತ್ತಿಗೆ ನಮಗೆ ಕಣ್ಣಿಗೆ ಅದು ಬಿಂದು ಬಿತ್ತದು ಅಂತ. ಸೊ ಅದು ಪ್ರೊಟೆಕ್ಟಿವ್ ಕವರಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಆಗ ಗೊತ್ತಾಗ್ತದೆ. ಡಾಕ್ಟರ್, ಒಂದು ಕರೆಯನ್ನು ಸ್ವೀಕರಿಸಿ ಮತ್ತೆ ನನ್ನ ಪ್ರಶ್ನೆಗೆ ಉತ್ತರಿಸಿ. ಹಲೋ, ನಮಸ್ತೆ. ಹಲೋ, ಯಾರು ಹೇಳಿ? ಮೇಡಮ್ ಹೇಳಿ. ನಮಸ್ಕಾರ, ಹೇಳಿ. ಇದು ಕಣ್ಣಿನ ಸರ್ಜರಿ ಆಗ್ತದಲ್ಲ ಮೇಡಮ್? ಹೌದು. ಕಣ್ಣಿಗೆ ಏನಾದ್ರೂ ತಾಗಿದರೆ ತೊಂದರೆ ಆಗ್ತದೆ, ಸಮಸ್ಯೆ ಆಗ್ತದೆ? ಹಾ, ಏನೋಡಿ ಕೇಳ್ಕೊಡ್ತೇನೆ. ಸಾಮಾನ್ಯವಾಗಿ ಈಗ ನಾವು ಕಣ್ಣಿನದು ಆಪರೇಷನ್ ಏನು ಹೇಳ್ತೇವೆ ಅಂದರೆ, ಮೋಸ್ಟ್ ಕಾಮನ್ ನಾವು ಆಪರೇಷನ್ ಮಾಡುವಂಥದ್ದಂದರೆ ಪೊರೆ ಆಪರೇಷನ್. ಈಗ ಪೊರೆ ಆಪರೇಷನಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ. ಈಗ ಅದು ಗಾಯ ಏನು ಉಂಟಲ್ಲ ಅದು ಬಹಳ ಚಿಕ್ಕದಾಗಿ ಗಾಯ ಇದೆ, ಅಂದರೆ ಆಲ್ಮೋಸ್ಟ್ ಲೈಕ್ 2.25 mm ಒಳಗಡೆ. ಅಷ್ಟು ಚಿಕ್ಕ ಗಾಯ ಇರುವ ಕಾರಣ ಅದು ಗಾಯ ಬಾರಿ ಒಂದು ವಾರ ಮ್ಯಾಕ್ಸಿಮಮ್ ಒಂದು ತಿಂಗಳೊಳಗೆ ಅದು ಗುಣ ಆಗಿರ್ತದೆ. ಅದರಿಂದ ನಿಮಗೆ ಪುನಃ ಸಾಮಾನ್ಯವಾಗಿ ಅದಕ್ಕೇನು ಬಿದ್ದು ನಿಮಗೆ ಅದರೇನು ತೊಂದರೆ ಏನು ಆಗುದಿಲ್ಲ. ಬಟ್ ಮುಂಚೆ ಆಪರೇಷನ್ ಮಾಡುವಾಗ ದೊಡ್ಡ ಗಾಯ ಏನಾದರೂ ಆಗಿರುವಾಗ ಅಂಥ ಜನರಿಗೆ ಕೆಲವೊಮ್ಮೆ ಏನಾದರೂ ತುಂಬ ಜೋರಾಗಿ ಪೆಟ್ಟು ಬಿದ್ದರೆ ಸ್ವಲ್ಪ ಏನಾದರೂ ಅದಕ್ಕೆ ತೊಂದರೆ ಆಗುವ ಚಾನ್ಸ್ ಉಂಟು. ಬಟ್ ಈಗ ನಮಗೆ ಬರುವಂಥ ಅಡ್ವಾನ್ಸ್ಮೆಂಟ್ ಟೆಕ್ನಾಲಜಿಯಲ್ಲಿ ಆ ಗಾಯಕ್ಕೆ ನಿಮಗೆ ಏನು ತೊಂದರೆ ಏನಾಗುವುದಿಲ್ಲ. ಅದೀಗ ಗಾಯ ಒಂದು ತಿಂಗಳ ನಂತರ ನೋವಿರ್ತದೆ? ಅದು ತೆಗೆಯುವಾಗ ಆಪರೇಷನ್ ಮಾಡಿದ್ದು ಏನು ನೋವು? ಒಂದು ವಾರ ನಿಮಗೆ ಅಬ್ಬಬ್ಬ ನೋವು ಇರ್ತದೆ, ಅದಕ್ಕಿಂತ ಮತ್ತೆ ನಿಮಗೆ ಏನು ನೋವು ಇರುವುದಿಲ್ಲ. ಆಯಿತು, ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದ. ಶ್ರೋತೃಗಳಿಗೆ ಗಮನಿಸಿ, ನಮ್ಮ ನಿಲಯದ ದೂರವಾಣಿ ಸಂಖ್ಯೆಯನ್ನು ಇನ್ನೊಂದು ಸಲ ಹೇಳ್ತೀವಿ. 2211999, 2222611, 2223611, ಹಾಗೂ ಮೊಬೈಲ್ ಸಂಖ್ಯೆ 8277038000. ಈ ಸಂಖ್ಯೆಗೆ ಕರೆ ಮಾಡಿದರೆ ನಿಮ್ಮ ಪ್ರಶ್ನೆಗೆ ಡಾಕ್ಟರ್ ಉತ್ತರಿಸ್ತಾರೆ. ಡಾಕ್ಟ್ರೆ, ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತಾ, ಈ ಮುಂಜಾಗ್ರತಾ ಕ್ರಮಗಳು ಏನು ಅಂತ ಹೇಳಿದ್ರಿ ಅಂದರೆ ಅದು ಆಕ್ಸಿಡೆಂಟಲ್ ಆಗುವಂಥದ್ದು, ಆದರೂ ಕೂಡ ನಾವು ಪ್ರಿಕಾಷನ್ ಆಗಿ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕು ಅಂತ. ಇದಕ್ಕೆ ಚಿಕಿತ್ಸಾ ಕ್ರಮಗಳ ಬಗ್ಗೆ ಹೇಳಬೇಕು ಡಾಕ್ಟ್ರೆ. ಒಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ. ಯಾರು, ಎಲ್ಲಿಂದ ಹೇಳಿ? ಚಂದ್ರಶೇಖರ್ ಹೇಳಿ. ಚಂದ್ರಶೇಖರ್ ಅವರೇ, ಪ್ರಶ್ನೆ ಕೇಳಿ ಡಾಕ್ಟರ್ ಹತ್ರ. ಹಲೋ, ಕೇಳಿ, ಕೇಳ್ತಾ ಉಂಟು. ಹಟ್ಟಿಯಲ್ಲಿ ಹಾಲು ಕರೆಯುತ್ತಿರುವಾಗ ಈ ಬಾಲದಿಂದ ಬಲವಾದ ಕೊಟ್ಟೆಲ್ಲ ಬೀಳ್ತದೆ. ಒಂದ್ ಎರಡು ಸಲ ನಮಗೆ ಹೊಡೆದಿದ್ದು ಹಾಲು ಕರೆಯುತ್ತಿರ್ಬೇಕಾದ್ರೆ, ಅದು ಅಂದ್ರೆ ಬಾಲ ಹೊಡೆದೇ ಆಗಿರ್ತದೆ, ಕೊಲಿದು ನಂತರ ಹಾಲು ಕರೆಯುದು. ಅದು ಅಂದ್ರೆ ನೇರವಾಗಿ ಒಂದು ಹಿಡಿಸುಡಿಯಲ್ಲಿ ಹೊಡೆದಾಗಿ ಅಷ್ಟು ಬಲ ಹೊಡೆದಿರ್ತದೆ. ಹೌದು, ಅದು ಒಂದು ಸಲ ಹೊಡೆಯುವಾಗ ನನಗೆ ಮಿಂಚು ಬಂದಾಗೆ ಆಯ್ತು ಕಣ್ಣಿಗೆ. ಅದಕ್ಕೆ ನಾವು ತಕ್ಷಣ ಏನ್ ಮಾಡ್ಬೇಕು? ನಾವಂದ್ರೆ ಸ್ವಲ್ಪ ಹೊತ್ತು ನೀರ್ ಹಾಕಿದೆ ಕಣ್ಣಿಗೆ, ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಸರಿ ಆಯ್ತದೆ. ನಂತರ ಅದು ಏನಾದ್ರು ತೊಂದರೆ ಆಗ್ತದೆ ಅಂತ ಪ್ರಶ್ನೆ. ನೋಡಿ, ಇದು ಕೇಳ್ತೇನೆ ನಾನು. ನೋಡಿ, ಇದು ನಮ್ಮ ಕಣ್ಣಿಗೇನಿದೆ ಅದ್ರ ಸುತ್ತಲೂ ಮೂಳೆಗಳಿದ್ದೇವೆ, ಅದು ಯೂಶಲಿ ನಮ್ಮ ಕಣ್ಣಿಗೆ ಪ್ರೊಟೆಕ್ಷನ್ ಕೊಡ್ತದೆ. ಬಟ್ ತುಂಬ ಜೋರಾಗಿ ಕೆಲವೊಮ್ಮೆ ಪೆಟ್ಟು ಬಿತ್ತು ಅಂತ ಅಂದರೆ, ಕೆಲವೊಮ್ಮೆ ನಾನು ಹೇಳಬೇಕಂದ್ರೆ ಶುರುವಿಂದ ಕಣ್ಣಿದು ಎದುರು ಭಾಗದಿಂದ ಹಿಂದಿನ ಭಾಗ ತನಕ ಹೋಗಬೇಕು ಅಂತ ಹೇಳಿದರೆ ಸುಮಾರು ಜಾಗದಲ್ಲಿ ಗಾಯ ಆಗ್ಬೋದು. ಚಿಕ್ಕ ಪುಟ್ಟ ಗಾಯದಿಂದ ತುಂಬ ಸೀರಿಯಸ್ ಗಾಯ ಕೂಡ ಆಗುವಂಥ ಚಾನ್ಸ್ ಇದೆ. ಈಗ ನಾವು ಬರೀ ಕಣ್ಣಿದು ರೆಪ್ಪೆ ತಗೊಂಡ್ರೆ ಕಣ್ಣಿದು ರೆಪ್ಪೆದಲ್ಲಿ ಚಿಕ್ಕ ಪುಟ್ಟ ಗಾಯ ಆಗುವ ಚಾನ್ಸಸ್ ಇದೆ, ಅದನ್ನು ಬರೀ ನಾವು ಮದ್ದಿನಲ್ಲಿ ಗುಣಪಡಿಸ್ಬೋದು. ಹಾಗೆ ನಾವು ಹಿಂದೆ ಹೋಗ್ತಾ ಹೋದರೆ ಕಣ್ಣಿನ ಬಿಳಿ ಭಾಗದಲ್ಲಿ ಜಸ್ಟ್ ಒಂದು ಕೆಲವೊಮ್ಮೆ ರಕ್ತ ಮಾತ್ರ ಹೆಪ್ಪು ಕಟ್ಟುತ್ತದೆ. ಆ ರಕ್ತ ಹೆಪ್ಪು ಕಟ್ಟೋದಕ್ಕೆ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅದು ತನ್ನಕ್ಕೆ ತಾನೇ 2-3 ವಾರದಲ್ಲಿ ಅದು ಕರಗಿ ಹೋಗ್ತದೆ. ಇಲ್ಲದೆ ನಾವು ಕಣ್ಣಿನ ಒಳಗೆ ಏನಾದರೂ ನರದೇನಾದರೂ ನೋಡಿದೆ, ಕೆಲವೊಮ್ಮೆ ಆ ನರದಲ್ಲಿ ಏನಾದರೂ ಆಲ್ರೆಡಿ ಮುಂಚೆ ನಿಮಗೆ ಕಣ್ಣಿನ ನರದಲ್ಲಿ ಏನಾದರೂ ವೀಕ್ನೆಸ್ ಇದ್ದರೆ ಆ ವೀಕ್ನೆಸ್ಸಿಂದ ಕಣ್ಣಿನ ನರಕ್ಕೆ ತೊಂದರೆ ಆಗುವಂಥ ಚಾನ್ಸ್ ಇದೆ. ಆಗ ಕೆಲವೊಮ್ಮೆ ನಿಮಗೆ ಕಣ್ಣಲ್ಲಿ ಮಿಂಚು ಬರುವುದು, ಕಣ್ಣು ಮುಂದೆ ಸ್ವಲ್ಪ ಕಪ್ಪು ಚುಕ್ಕೆ, ಅದಕ್ಕೆ ನಾವು ಫ್ಲಾಶಸ್ ಆ್ಯಂಡ್ ಫ್ಲೋಟರ್ಸ್ ಅಂತ ಏನಾದರೂ ಹೇಳ್ತೇವೆ, ಮತ್ತು ದೃಷ್ಟಿ ಕಮ್ಮಿ ಆಗೋದು. ಆ ಥರದ್ದು ಏನಾದರೂ ತೊಂದರೆ ನಿಮಗೆ ಆಗ್ತಾ ಇದ್ದರೆ ನೀವು ಒಮ್ಮೆ ಕಣ್ಣಿದು ಡಾಕ್ಟ್ರಿಗೆ ಒಮ್ಮೆ ಹೋಗಿ ಕಣ್ಣಿಗೆ ಒಮ್ಮೆ ಡ್ರಾಪ್ಸ್ ಹಾಕಿ ಒಮ್ಮೆ ಕಣ್ಣಿದು ನರ ಒಂದು ಪರೀಕ್ಷೆ ಮಾಡುವಂಥದ್ದು ಅದೊಂದು ಮಾಡಿಸಬೇಕಾಗ್ತದೆ. ಓಕೆ, ಚಂದ್ರಶೇಖರ್ ಅವರೇ ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮುಂದಿನ ಕರೆ ಇದೆ ಡಾಕ್ಟ್ರೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ನಮಸ್ತೆ, ಹೇಳಿ. ಸರ್, ನಾನು ಮೆಡಾಕ್ ಅಂತ. ಇದು ನಮ್ದು ಕಣ್ಣು. ಯಾವ ಊರಿಂದ ಮಾತಾಡ್ತಿದ್ದೀರಿ ನೀವು? ಪುತ್ತೂರಿಂದ. ಓಕೆ, ಹೇಳಿ, ಪ್ರಶ್ನೆ ಕೇಳಿ. ಇದು ನನ್ನ ಎರಡು ಕಣ್ಣು ಟ್ರೀಟ್ಮೆಂಟ್ ಆಗಿದೆ. ಓಕೆ, ಅದು ನಂದು ಪ್ಲಸ್ ತ್ರೀ ಮತ್ತೆ ಪ್ಲಸ್ 3.5 ಇತ್ತು. ಮೈನಸ್ ತ್ರೀ ಮೈನಸ್ 3.5 ಪ್ಲಸ್ ತ್ರೀ. ಓಕೆ, ಅದು ಲೇಸಿಕ್ ಟ್ರೀಟ್ಮೆಂಟ್ ಆಗಿದೆ. ಅದು ಮತ್ತೆ ನಂಗೆ ಒಂದು ವರ್ಷ ಇದ್ದಂತ ಈಗ ಅದು ಮತ್ತೆ ನಂಗೆ ಸ್ವಲ್ಪ ಇದು ಆಗ್ತಾ ಇದೆ, ಅದು ದೃಷ್ಟಿ ಆ ಥರ ಮತ್ತೆ ಮೊದಲಾಗಿ. ನಿಮ್ಮ ರೇಡಿಯೋ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಿ ಸರ್. ಮತ್ತೆ ಪ್ರಶ್ನೆ ಕೇಳಿ. ನಿಮಗೆ ವಯಸ್ಸು ಎಷ್ಟು ಸರ್ ಈಗ? ನನಗೆ 32. ಓಕೆ, ಎಷ್ಟು ವರ್ಷ ಆಯಿತು ನಿಮಗೆ ಅದು ಲಾಸಿಕ್ ಚಿಕಿತ್ಸೆ ಆಗಿ? ಒಂದು ವರ್ಷ ಆಯಿತು. ಒಂದು ವರ್ಷ? ಒಂದು ವರ್ಷ ಆಯಿತು. ಓಕೆ, ಕಾಂಟೂರ್ ಲೇಸಿಕ್ ಆಗಿದೆ ನಾರಾಯಣ ಹಾಸ್ಪಿಟಲಲ್ಲಿ. ಓಕೆ, ಅದು ಅದೇ ಈಗ ಮತ್ತೆ ನನಗೆ ಮೊದಲನೇ ಹಾಗೆ ಸ್ವಲ್ಪ ಅದು ಲೇಸಿಕ್ ಟ್ರೀಟ್ಮೆಂಟ್ ಆಗುವ ಥರ ಮತ್ತೆ ದೃಷ್ಟಿ ಸ್ವಲ್ಪ ಕಡಿಮೆ ಆಗ್ತಿದೆ. ಓಕೆ, ಅದಕ್ಕೆ ಏನು ಮತ್ತೆ ನಾವು ಇದು ಮಾಡ್ಬೋದು? ಓಕೆ, ನಾನು ನೋಡಿ ಕೇಳ್ತೇನೆ ನೋಡಿ. ಸಾಮಾನ್ಯವಾಗಿ ನಾವಿದು ಲ್ಯಾಸಿಕ್ ಚಿಕಿತ್ಸೆಗೆ ಏನು ಮಾಡ್ತೇವೆ, ಅದು ಕರ್ನಾಟಕದ ನಂಬರ್ ಇದ್ದವರಿಗೆ ನಾವು ಮಾಡುವಂಥದ್ದು ಒಂದು ಚಿಕಿತ್ಸೆ. ಒಂದ ನಾವು ಮೈನಸ್ ಪವರ್ ಇದ್ದವರು ಇಲ್ಲಾದರೆ ಒಂದು ಪ್ಲಸ್ ಪವರ್ ಇದ್ದವರಿಗೆ ನಾವು ಒಂದು ಮಾಡುವಂಥದ್ದು ಒಂದು ಚಿಕಿತ್ಸೆ. ಯಾಕಂದರೆ ಅವರಿಗೆ ಕರ್ನಾಟಕ ಹಾಕದೇ ಇರುವಾಗೆ ಒಂದು ಇದು ಇದು ಕೊಡ್ಬೋದು, ಪ್ರಾಕ್ಟಿಕಲ್ ಇಂಡಿಪೆಂಡೆನ್ಸ್ ಒಂದು ನಾವು ಕೊಡ್ಬೋದು ಅಂತ. ಸಾಮಾನ್ಯವಾಗಿ ಲ್ಯಾಸಿಕ್ ಚಿಕಿತ್ಸೆ ಮಾಡಿದಮೇಲೆ 95-98% ಜನರಿಗೆ ಏನೂ ತೊಂದರೆ ಇರುವುದಿಲ್ಲ. ಒಂದು 2% ಕಣ್ಣಿದು ಸ್ವಲ್ಪ ಕಣ್ಣು ಚುಚ್ಚಿದಾಗೆ ಆಗೋದು, ಕಣ್ಣಲ್ಲಿ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗೋದು, ಡ್ರೈ ಐ ಅಂತ ಬರುವಂಥ ತೊಂದರೆ ಉಂಟು. ಒಂದು 2% ಜನರಿಗೆ ಪ್ರಾಬಬ್ಲಿ ಒಂದು ಸ್ವಲ್ಪ ವರ್ಷಗಳು ಆದಮೇಲೆ ಒಂದು ಚೂರು ನಂಬರ್ ಬರುವಂಥ ಚಾನ್ಸ್ ಉಂಟು, ಬಟ್ ಅದು ತುಂಬ ರೇರ್. ನಿಮಗೆ ಹಾಗೇನಾದರೂ ನಿಮಗೆ ತೊಂದರೆ ಏನಾದರೂ ಅನಿಸ್ತಾ ಇದ್ದರೆ ಒಮ್ಮೆ ನಮಗೆ ಬಂದು ತೋರಿಸಿದರೆ ನಾವು ಕಣ್ಣಿದು ಕರಿಗುಡ್ಡೆದೊಂದು ಪುನಃ ಒಂದು ಸ್ಕ್ಯಾನ್ ಒಂದು ಮಾಡಿ ನೋಡ್ಬೋದು ನಿಮಗೆ ಏನು ತೊಂದರೆ ಆಗ್ತಾ ಉಂಟು. ಅಥವಾ ಕೆಲವರಿಗೆ ನಿಮಗೆ ಅನಿಸ್ತದೆ ನಿಮಗೆ ಸ್ವಲ್ಪ ಬ್ಲರ್ ಕಾಣ್ತದೆ, ಬಟ್ ಆ್ಯಕ್ಚುಲಿ ನಿಮಗೆ ಅದು ಆ್ಯಕ್ಚುಲಿ ನಂಬರ್ ಏನಿರುವುದಿಲ್ಲ, ಜಸ್ಟ್ ಸ್ವಲ್ಪ ಕೆಲವೊಮ್ಮೆ ಡ್ರೈನೆಸ್ ಹಾಗೆ ಏನಾದಿರ್ತಾರೆ, ಕೆಲವೊಮ್ಮೆ ಡ್ರೈ ಆದರೂ ಕಣ್ಣು ನಿಮಗೆ ಸ್ವಲ್ಪ ಬ್ಲರ್ ಕಾಣುವಂಥ ಸಾಧ್ಯತೆಗಳು ಇರ್ತದೆ. ಸೊ ಅದನ್ನು ನಾವು ಯಾಕೆ ಅಂತ ನೋಡಿ ನಾವು ನಿಮಗೆ ಸರಿಯಾಗಿ ಹೇಳ್ಬೋದು. ಬಹುಶಃ ಅವರು ಪುತ್ತೂರಿಂದ ಕರೆ ಮಾಡಿದ್ದಾರೆ ಡಾಕ್ಟ್ರೆ, ಮಂಗಳೂರು ಹತ್ತಿರ ಇರೋದರಿಂದ ಒಂದು ಸಲ ಪ್ರಸಾದ್ ನೇತ್ರಾಲಯಕ್ಕೆ ಬಂದರೆ ನಿಮ್ಮನ್ನು ಭೇಟಿ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಓಕೆ ಡಾಕ್ಟ್ರೆ, ಚಿಕಿತ್ಸಾ ಕ್ರಮಗಳ ಬಗ್ಗೆ ಹೇಳ್ತಾ ಇದ್ರಿ. ಆಕ್ಯುಲರ್ ಇಂಜುರಿ ಆದಾಗ ತಕ್ಷಣ ಏನು ಮಾಡ್ಬೋದು ಚಿಕಿತ್ಸೆಗಳು? ಚಿಕಿತ್ಸೆಗಳು ನೀವು ಕಣ್ಣಿಗೆ ಏನಾದರೂ ಕೆಮಿಕಲ್ ಏನಾದರೂ ಒಂದು ಬಿದ್ದರೆ, ಈಗ ಎಕ್ಸಾಂಪಲ್ ಫಿನೈಲ್ ಇರಲಿ ಇಲ್ಲದ್ರೆ ಸಿಮೆಂಟ್ ಪಾರ್ಟಿಕಲ್ ಇರಲಿ, ಚೂನಾ ಏನು ಹೇಳ್ತದೆ ಅದು ಮೋಸ್ಟ್ ಕಾಮನ್ ನಾವು ಏನು ನೋಡ್ತೇವೆ, ಅಂಥವರಿಗೆ ನೀವು ಮಾತ್ರ ನೀವು ಮನೆಯಲ್ಲಿ ಆದಷ್ಟು ನೀರಲ್ಲಿ ತೊಳ್ಕೊಂಡ್ರೆ ಬೆಟರ್. ಶುದ್ಧ ನೀರಿನಲ್ಲಿ, ಶುದ್ಧ ನೀರಲ್ಲಿ ಯಾವ ನೀರು ಸಿಗ್ತದೆ ಆ ನೀರಲ್ಲಿ ನೀವು ಬೇಕಾದ್ರೂ ಎಮರ್ಜೆನ್ಸಿಯಲ್ಲಿ ನೀವು ಮಾಡ್ಬೋದು. ಬಟ್ ಬಾಕಿ ಏನು ತೊಂದರೆಗೆ ನೀವು ಕಣ್ಣಿಗೆ ನೀವು ಕೈ ಹಾಕಲಿಕ್ಕೆ ನೀವು ಹೋಗಬಾರ್ದು. ಆದಷ್ಟು ಬೇಗ ನೀವು ಕಣ್ಣಿನ ಆಸ್ಪತ್ರೆಗೆ ಒಂದು ತೋರಿಸಬೇಕಾಗ್ತದೆ. ಏನೇನು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರೆ, ನಾನು ಹೇಳಿದಾಗೆ ಎಲ್ಲ ಇಂಜುರಿನೂ ತುಂಬ ಸಿವಿಯರ್ ಆಗಿರಬೇಕು ಅಂತ ಏನೂ ಇಲ್ಲ. ಕಣ್ಣಿನಲ್ಲಿ ಒಂದು ಚಿಕ್ಕ ಪುಟ್ಟ ಪೀಸ್ ಮಾತ್ರ ಬಿದ್ದಿದ್ರೆ ಅದಕ್ಕೆ ನಾವು ಒಂದು ಟಾಪಿಕಲ್ ಎನೆಸ್ಥೆಟಿಕ್ ಅಂದರೆ ನಿಮಗೆ ಗೊತ್ತಾಗದಾಗೆ ಒಂದು ನೋವು ಗೊತ್ತಾಗಬಾರ್ದು ಅಂತ ಒಂದು ಡ್ರಾಪ್ ಹಾಕ್ತೀವಿ. ಆ ಡ್ರಾಪ್ ಹಾಕಿದ ಮೇಲೆ ಆ ಪೀಸನ್ನು ನಾವು ಒಂದು ಸೂಜಿ ಮೂಲಕ ಓಪಿಡಿನಲ್ಲೇ ನಾವು ಅದನ್ನು ತೆಗಿಬೋದು. ಅದಕ್ಕೇನು ದೊಡ್ಡ ಆಪರೇಷನ್ ಏನು ಬೇಕಾಗೋದಿಲ್ಲ. ಅದು ತೆಗೆದ ಮೇಲೆ ಒಂದು 4 ದಿನ ಇಲ್ಲದ್ರೆ 5 ದಿನ ಒಂದು ಆಂಟಿಬಯೋಟಿಕ್ ಒಂದು ಡ್ರಾಪ್ಸ್ ಒಂದು ನಿಮಗೆ ಬರೆದು ಕೊಡ್ತೇವೆ. ಇದು ತುಂಬ ವೆಲ್ಡಿಂಗ್ ಪೀಸ ಚಿಕ್ಕ ಪುಟ್ಟದೇನಾದರೂ ಪೀಸ ಕರಿ ಇದು ಕರಿಗುಡ್ಡೆ ಇಲ್ಲದ್ರೆ ಕಣ್ಣಿನ ರೆಪ್ಪೆ ಅಡಿಯಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರೆ ಅದನ್ನು ನಾವು ತೆಗಿಬೋದು. ಇಲ್ಲದ್ರೆ ಕೆಲವೊಮ್ಮೆ ಇದು ನೀವು ಗಾಡಿಯಲ್ಲಿ ಹೋಗುವಾಗ ಕಂಬಳಿ ಹುಳ ತುಂಬ ಕೇಳಿವೆ, ಅದರದ್ದು ರೋಮಗಳು ನಿಮ್ಮ ಕಣ್ಣಲ್ಲಿ ಸಿಕ್ಕಾಕೊಳ್ಳುವ ಚಾನ್ಸ್ ಇರ್ತದೆ. ಅದನ್ನು ಕೂಡ ನಾವು ಓ ಪಿ ಡಿನಲ್ಲೇ ಒಂದು ಫೋರ್ಸೆಪ್ಸ್ ಮೂಲಕ ಏನೇನು ರೋಮ ಇದೆ ಅದನ್ನೆಲ್ಲ ನಾವು ತೆಗಿಲಿಕ್ಕಾಗ್ತಾರೆ. ಮತ್ತು ಅದನ್ನು ಇನ್ಫೆಕ್ಷನ್ ಏನೋ ಆಗದಾಗೆ ಮತ್ತೆ ನಿಮ್ಗೆ ಅದಕ್ಕೆ ನಾವು ಡ್ರಾಪ್ಸ್ ನಿಮಗೆ ಬರೆದು ಕೊಡ್ತೇವೆ. ತಕ್ಷಣ ಬರಬೇಕು ಆಸ್ಪತ್ರೆಗೆ. ಹೌದು, ಆದಷ್ಟು ಬೇಗ ನೀವು ತೆಗಿಸ್ಲಿಕ್ಕೆ ಬಂದರೆ ಒಳ್ಳೇದು. ಅದು ಕಣ್ಣಲ್ಲಿ ಇದ್ದಷ್ಟು ಜಾಸ್ತಿ ಇನ್ಫೆಕ್ಷನ್ ಆಗುವ ಚಾನ್ಸ್ ನಿಮಗೆ ಜಾಸ್ತಿ, ಗಾಯದ ಪ್ರಮಾಣ ಜಾಸ್ತಿ ಆಗ್ತದೆ. ಹೌದು, ಗಾಯದ ಪ್ರಮಾಣ ಜಾಸ್ತಿ ಆಗ್ತದೆ. ಡಾಕ್ಟರ್, ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ, ಪ್ರಶ್ನೆ ಕೇಳಿ ಡಾಕ್ಟರ್ ಹತ್ರ. ನಮಸ್ತೆ, ನಾನು ಸಚಿವರನ್ನ ರಾಮಪ್ಪ ಪೂಜಾರಿ ಮಾತಾಡುತ್ತಾರೆ. ಹೇಳಿ. ಆಕಾಶವಾಣಿ ಧನ್ಯಗಳು. ಡಾಕ್ಟರ್ಗೆ ಆರೋಗ್ಯ ಕೊಟ್ಟು ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಸುವಂತ ದೇವರು ಅನುಗ್ರಹಿಸಲಿ ಸರ್. ಓಕೆ, ನಿಮ್ಮ ಆಶೀರ್ವಾದಕ್ಕೆ ನಾವು ಚಿರಋಣಿಗಳು. ನಿಮ್ಮ ಪ್ರಶ್ನೆ ಕೇಳಿ. ಗ್ಲಾಸ್ ಗ್ಲಾಸ್ ಇಟ್ಟು ಹೋಗುವಾಗ ಮನೆಗೆ ಇದು ಏನು ನೀರು ಬರುವುದಿಲ್ಲ, ಗ್ಲಾಸ್ ಇಲ್ಲದೆ ಗಾಡಿಯಲ್ಲಿ ಹೋಗುವಾಗ ನೀರು ಬರ್ತದೆ ಸರ್ ಒಂದು. ಮತ್ತೆ ಹುಟ್ಟು ಕುರುಡರು ಇದ್ದಾರಲ್ಲ, ಈಗ ಹುಟ್ಟುವಾಗಲೇ ಕುರುಡರು ಅಥವಾ ಆ ನಂತರ ಇರೋರು, ಅದಕ್ಕೆ ಆಪರೇಷನ್ ಮಾಡಿ ಇದನ್ನು ಬೇರೆ ಕಣ್ಣು ಇಡ್ಲಿಕ್ಕೆ ಸಾಧ್ಯತೆ ಉಂಟು ಸರ್? ನೋಡಿ, ತುಂಬಾ ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಿ. ನೋಡಿ, ನಾನು ಕೇಳ್ತೇನೆ ರೇಡಿಯೋದಲ್ಲಿ, ಕೇಳ್ಕೊಳ್ಳಿ ಉತ್ತರಗಳನ್ನು. ಇದು ಅವ್ರಿಗೆ ಒಂದು ಹೇಳಿದ್ದು, ಇದು ಗಾಡಿಯಲ್ಲಿ ಹೋಗುವಾಗ ನನಗೆ ಕಣ್ಣಲ್ಲಿ ನೀರು ಬರ್ತದೆ ಅಂತ. ಸಾಮಾನ್ಯವಾಗಿ ಏನಾಗ್ತದೆ, ನಾವು ಕನ್ನಡಕ ಹಾಕುವಾಗ ಕಣ್ಣೊಳಗೆ ಏನು ಕಸ ಏನು ಹೋಗುವುದಿಲ್ಲ, ಗಾಳಿಯೆಲ್ಲ ಡೈರೆಕ್ಟ್ ಆಗಿ ನಮ್ಮ ಕಣ್ಣಿಗೆ ಬೀಳುವುದಿಲ್ಲ. ಸೊ ಆಗ ನಮಗೆ ಕಣ್ಣಲ್ಲಿ ನೀರು ಏನು ಬಂದಾಗ ಅನಿಸುದಿಲ್ಲ. ಬಟ್ ನಾವು ಕನ್ನಡಕ ಹಾಕ್ಲಿಲ್ಲ ಅಂದ್ರೆ, ಈಗ ನೀವು ಮಿನಿ ಕಾರಲ್ಲಿ ಹೋಗ್ತೀರಾ ಅಂದ್ರೆ ಎ ಸಿ ಗಾಡಿ ನಿಮ್ಮ ಡೈರೆಕ್ಟ್ಲಿ ನಿಮ್ಮ ಕಣ್ಣಲ್ಲಿ ಬರೋದು, ಇಲ್ಲದ್ರೆ ಬೈಕ್ ಹೋಗುವಾಗ ಹೊರಗಿದ್ದು ಗಾಳಿ ನಿಮ್ಮ ಹೆಲ್ಮೆಟ್ ಕವರ್ ಆಗ್ಲಿಲ್ಲ ಅಂದ್ರೆ ಗಾಳಿ ಕಸ ಎಲ್ಲ ಕಣ್ಣಲ್ಲಿ ಬರುವಾಗ ಸೊ ಕಣ್ಣಲ್ಲಿ ನೀರು ಬರುವಂತದ್ದು ತುಂಬಾ ಕಾಮನ್ ಇದು. ಯಾಕಂದ್ರೆ ನಮ್ಮ ಕಣ್ಣು ಅದು ಏನಾದ್ರು ಕಸ ಬಂದ್ರೆ ಅದನ್ನು ಹೇಗೆ ಹೊರಗೆ ಹಾಕ್ಬೇಕಲ್ಲ, ಸೊ ಅದು ಕಣ್ಣಿನ ನೀರಿನ ಅಂಶದಿಂದ ಅದು ಕಣ್ಣಿನನ್ನು ಹೊರಗೆ ಹಾಕ್ತದೆ. ಮತ್ತೆ ಇನ್ನೊಂದು ಏನಂದ್ರೆ, ಈಗ ಹುಟ್ಟಿನಿಂದನೂ ಯಾರಿಗೆ ಕಣ್ಣು ಕಾಣುದಿಲ್ಲ ಅವರಿಗೆ ಏನಾದ್ರು ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಅವರಿಗೆ ತುಂಬಾ ತೊಂದರೆ ಇರ್ಬೋದು ಯಾರಿಗೆ ಕಣ್ಣು ಕಾಣದೇ ಇರುವಂತದ್ದು. ಒಂದು ಹುಟ್ಟದಿಂದ ಕೆಲವರಿಗೆ ಪೊರೆ ಬರ್ತದೆ, ಸೊ ಅಂಥವರಿಗೆ ಪೊರೆ ಆಪರೇಷನ್ ಮಾಡಿದರೆ ದೃಷ್ಟಿಯಲ್ಲಿ ಇಂಪ್ರೂವ್ಮೆಂಟ್ ಬರ್ತದೆ. ಕೆಲವರಿಗೆ ಕರಿಗುಡ್ಡೆ ತೊಂದರೆ ಇರ್ತದೆ, ಸೊ ಆ ಕರಿಗುಡ್ಡೆಗೆ ನಾವು ಕರಿಗುಡ್ಡೆ ಬೇರೆ ಹಾಕಿದರೆ ದೃಷ್ಟಿಯಲ್ಲಿ ಇಂಪ್ರೂವ್ಮೆಂಟ್ ಬರುವಂಥ ಸಾಧ್ಯತೆ ಇರ್ತದೆ. ಬಟ್ ಕೆಲವರಿಗೆ ಅದು ನಾವು ಡಿಸ್ಟ್ರೋಫಿ ಅಂತ ಹೇಳ್ಬೋದಾ ಅಥವಾ ನರವೇ ವೀಕ್ ಇರ್ತದೆ, ಸೊ ಅಂಥವರಿಗೆ ನಾವು ಬೇರೆ ಕಣ್ಣು ಹಾಕಿದ್ರು ಜಾಸ್ತಿ ಏನು ಮಾಡಲಿಕ್ಕೆ ಆಗುತ್ತೆ. ಓಕೆ ಡಾಕ್ಟರ್, ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ. ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಾ ಇರೋದು. ಪ್ರಶ್ನೆ ಕೇಳಿ ಸರ್. ಡಾಕ್ಟರ್ ಶ್ರುತಿ ಭಟ್ ಅವರು ಇದ್ದಾರೆ. ವಿದ್ಯಾನಾರಾಯಣ ಹರಿ. ಶ್ರೀಕೃಷ್ಣ ಚೈತನ್ಯ ಪರಶುರಾಮ ಕ್ಷೇತ್ರ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಮೊಟ್ಟ ಮೊದಲಿಗೆ ಗೀತಾ ಜಯಂತಿ ಹಾಗೂ ಏಕಾದಶಿಯ ಶುಭಾಶಯ, ಹಾಗೆ ಆಕಾಶವಾಣಿಯ ಪ್ರತಿಷ್ಠಾಪನಾ ದಿವಸ ಶುಭಾಶಯಗಳು ಎಲ್ಲ ಬಾಂಧವರಿಗೆ. ಈಗ ಶುಭಾಶಯಗಳು. ಈಗ ವೈದ್ಯರೇ, ವೈದ್ಯನಾರಾಯಣ, ಇದು ಏನಂದ್ರೆ, ಈಗ ಕೆಲವು ಕಣ್ಣಿಗೆ ಏನಾದ್ರೂ ಈ ಹಾಸೆ ಅಥವಾ ಈ ಇಂಥ ಪ್ರಾಣಿ ಅಥವಾ ಯಾವ್ದಾದ್ರು ಬಿದ್ರೆ, ಅಥವಾ ಇನ್ನೊಂದೇನಂದ್ರೆ ಈಗ ಉಗುರು, ಈಗ ಉದಾಹರಣೆಗೆ ಹೇಳುದಾದ್ರೆ ನಾವು ಇದು ಸುಮಾರು ಸಲ ಇನ್ಸಿಡೆಂಟ್ ಆಗ್ತದೆ. ಈ ಗೋವರ್ಧನ ಪರ್ವತ ಉಂಟಲ್ಲ ಬೃಂದಾವನದಲ್ಲಿ, ಅಲ್ಲಿ ಪರಿಕ್ರಮ ಮಾಡುವಾಗ ಅದು ಸುಮಾರು 7-8 ಗಂಟೆ ಪರಿಕ್ರಮ ತುಂಬಾ ಜನ ಮಾಡ್ತಾರೆ, ಹೊರ ದೇಶದವರೆಲ್ಲ ಬರ್ತಾರೆ. ಅದು ಮಾಡುವಾಗ ಈ ಕೆಲವು ಸಲ ಈ ಅಲ್ಲಿಯ ಮಂಗ ಇದು ಏನ್ ಮಾಡ್ತದೆ ಅಂದ್ರೆ, ಅದಕ್ಕೆ ತುಂಬಾ ಕನ್ನಡಕ್ಕೆ ಯಾರಾದ್ರು ಹಾಕೊಂಡು ಹೋದ್ರೆ ಅದನ್ನು ಅದು ಎಳೆಯುವಾಗ ಕೆಲವು ಸಲ ಗಾಯ ಆಗುವ ಸಾಧ್ಯತೆ ಉಂಟು. ಈ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕುವಾಗ ವಿಶೇಷ ಅದು ಸುಮಾರು ಸಲ ಇನ್ಸಿಡೆಂಟ್ ಆಗ್ತದೆ. ಆಗ ಕಣ್ಣಿಗೆ ಅಥವಾ ಇಂತ ಉಗುರು ಏನಾದ್ರೂ ತಾಗಿದ್ರೆ ಅಥವಾ ಯಾವ್ದೇ ಪ್ರಾಣಿ ಇದ್ದು ಅದಕ್ಕೆ ಏನ್ ಮಾಡಬಹುದು ಅಂತ ಒಂದು ಪ್ರಶ್ನೆ. ಹೌದು, ಇದು ಕೂಡ ಆಕ್ಯುಲರ್ ಇಂಜುರಿ. ಇದು ನಾನು ಹೇಳಿದಾಗೆ ಉಗುರು ತಾಗಿ, ಇದು ಸಹ ಒಂದು ರೀತಿಯ ವೆರಿ ಕಾಮನ್ ಇಂಜುರಿ. ಪ್ರಾಣಿಗಳದ್ದು ಮಾತ್ರ ಅಲ್ಲ, ನಾವು ಮನುಷ್ಯರದ್ದು ಕೆಲವೊಮ್ಮೆ ಮಕ್ಕಳದು ಕಣ್ಣಿಗೆ ಉಗುರು ತಾಗುವಂತ ಸಾಧ್ಯತೆಗಳು ಇರ್ತದೆ. ಸೊ ಅದರಿಂದ ಏನಾಗ್ಬೋದು ಅಂದರೆ, ಸಾಮಾನ್ಯವಾಗಿ ಯೂಶಲಿ ಒಂದು ಚಿಕ್ಕ ಗಾಯ ಆಗುವಂಥ ಸಾಧ್ಯತೆ ಇರ್ತದೆ. ಹೇಗೆ ನಮ್ಮ ಮೈಯಲ್ಲಿ ಬೇರೆ ಕಡೆ ಏನಾದರೂ ಗಾಯ ಆಗ್ಬೋದು, ಹಾಗೆ ಕೂಡ ನಮ್ಮ ಕಣ್ಣಿಗೂ ಚಿಕ್ಕ ಮುಟ್ಟ ಗಾಯ ಆಗುವಂಥ ಚಾನ್ಸ್ ಇದೆ. ಬಟ್ ಪ್ರಾಣಿಗಳು ನಮಗೆ ತಾಗಿದರೆ ಏನಂದರೆ, ಈಗ ನಾವು ಹೇಗೆ ಒಂದು ನಾಯಿ ಕಚ್ಚಿದ್ರೆ ಇಲ್ಲದ್ರೆ ಒಂದು ಏನಾದರೂ ಒಂದು ರೇಬೀಸ್ ಅಂತ ನಾವು ಒಂದು ಹೇಗೆ ಹೇಳ್ತೇವೆ, ಅದನ್ನೊಂದು ಸಹ ನಾವು ಒಂದು ಮನಸ್ಸಲ್ಲಿ ನಾವು ಹಿಡ್ಕೊಳ್ಬೇಕಾಗ್ತದೆ. ಸೊ ಅದಕ್ಕೆ ಒಂದು ಅಪ್ರೋಪ್ರಿಯೇಟ್ ಎಷ್ಟು ಡೀಪ್ ಉಂಟು ಗಾಯ ಅದನ್ನು ನೋಡಿಕೊಂಡು ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಪ್ರೊಫೈಲಕ್ಸ್ ಏನಾದರೂ ಬೇಕಂತ ಒಂದು ನೋಡಿಕೊಂಡು ಬೇಕಾಗ್ತದೆ. ಅದು ಏನು ತೊಂದರೆ ಏನು ಇಲ್ಲದ್ರೆ, ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಗಾಯ ಆದರೆ ಅದಕ್ಕೆ ಬರೀ ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್ ಅಲ್ಲಿ ಮತ್ತೆ ಗುಣಾಗುವಂಥ ಸಾಧ್ಯತೆ ಉಂಟು. ತುಂಬ ಡೀಪ್ ಏನು ಹೋಗಲಿಲ್ಲ, ಬರೀ ಮೇಲೆ ಮಾತ್ರ ಗಾಯ ಆಗಿತ್ತು, ಜಸ್ಟ್ ಕಣ್ಣಿದ್ದು ರೆಪ್ಪೆಗೆ ಒಂದು ಚಿಕ್ಕ ಪುಟ್ಟ ಗಾಯ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೇನು ಜಾಸ್ತಿ ಏನು ತೊಂದರೆ ಏನು ಆಗುತ್ತೆ. ಅವರು ಹೇಳೋ ಪ್ರಕಾರ ಈ ಮಂಗಗಳಿಂದ ತೊಂದರೆ ಉಂಟಾಗುವಂಥದ್ದು ಸಾಮಾನ್ಯವಾಗಿ ಮನೆಯಲ್ಲಿ ಕೂಡ ಈ ಪ್ರಾಣಿ ಅಂದರೆ ಬೆಕ್ಕು ನಾಯಿ ಇತರ ಸಾಕು ಪ್ರಾಣಿಗಳಿಂದ ಕೂಡ ತೊಂದರೆ ಆಗುವ ಸಾಧ್ಯತೆಗಳು ಇರುತ್ತಲ್ಲ ಡಾಕ್ಟ್ರೆ? ಹೌದು, ಅದು ಕೂಡ ಸಾಧ್ಯತೆ ಇದೆ. ಬಿಕಾಸ್ ಅದನ್ನು ನಾವು ಆಡಿಸ್ಲಿಕ್ಕೆ ಹೋಗುವ ಅದ್ರದ್ದು ಉಗುರು ಏನಾದರೂ ತುಂಬ ಶಾರ್ಪ್ ಇದ್ರೆ, ಅಟ್ಲೀಸ್ಟ್ ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಅದು ಕಣ್ಣಿಗೆ ಅದರಿಂದ ಪರವಂಚುವಂಥ ಸಾಧ್ಯತೆ ತುಂಬ ಕಣ್ಣಿಗೆ ಮಾತ್ರ ಅಲ್ಲ ಎಲ್ಲಿ ಕೂಡ ತಾಗಬಹುದು. ಕರೆಕ್ಟ್. ಕರೆ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳ್ತಾ ಡಾಕ್ಟ್ರೆ. ಚಿಕಿತ್ಸಾ ಕ್ರಮಗಳ ಬಗ್ಗೆ ನೀವು ಮಾತಾಡ್ತಿದ್ರಿ, ಮುಂದುವರಿಸ್ತೀರಾ? ಮತ್ತೆ ಇನ್ನೊಂದು ಏನಂದ್ರೆ, ಈಗ ನಾವು ಕಣ್ಣಿನ ರೆಪ್ಪೆಯಲ್ಲಿ ಸ್ವಲ್ಪ ಡೀಪ್ ಏನಾದ್ರೂ ತಾಗಿವೆ ಅಂತ ಹೇಳಿದ್ರೆ ಅದಕ್ಕೊಂದು 2-3 ಸ್ಟಿಚ್ ಎಷ್ಟು ದೊಡ್ಡ ಗಾಯ ಉಂಡು ಅದರ ಮೇಲೆ ನಮಗೆ ನೋಡ್ಬೇಕಾಗ್ತದೆ. ಇಲ್ಲಾಂದ್ರೆ ಕಣ್ಣಿನ ಬಿಳಿ ಭಾಗದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಗಾಯ ಕೂತ್ಕೊಂಡು ಅದರೊಳಗೆ ಏನಾದ್ರೂ ಪೀಸ್ ಕೂತ್ಕೊಂಡಿತ್ತು ಅಂತ ಹೇಳಿದ್ರೆ ಅದನ್ನು ನಾವು ಕೆಲವೊಮ್ಮೆ ಆಪರೇಷನ್ ಥಿಯೇಟ್ರಿಗೆ ತಗೊಂಡು ಹೋಗಿ ಎಷ್ಟು ಗಾಯ ಒಳಗೆ ಏನಾದರೂ ತೊಂದರೆ ಉಂಟು ಅಂತ ನೋಡಿಕೊಂಡು ಆ ಪೀಸನ್ನು ತೆಗೆದು ಅದಕ್ಕೆ ಕೆಲವು ಸ್ಟಿಚ್ಗಳು ಕೆಲವೊಮ್ಮೆ ಬೇಕಾಗ್ತದೆ. ಕೆಲವೊಮ್ಮೆ ಕಣ್ಣಿದು ಹೊರಗಿನ ಭಾಗಕ್ಕೆ ಏನೂ ತೊಂದರೆ ಆಗಿರೋದಿಲ್ಲ, ಕಣ್ಣಿನ ಒಳಗೆ ನರಕ್ಕೆ ತೊಂದರೆ ಆಗಿರ್ಬೋದು, ನರ ಹರಿದೋಗಿರ್ಬೋದು, ನರದ ಒಳಗೆ ರಕ್ತ ತುಂಬಿಕೊಂಡಿರ್ಬೋದು. ಸೊ ಅಂಥವರಿಗೆ ಫಸ್ಟ್ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ ನೋಡಿ, ಮತ್ತು ಅದರ ಹೇಗೆ ಅದಕ್ಕೆ ಏನು ಆಪರೇಷನ್ ಏನಾದರೂ ಬೇಕಿದ್ರೆ ಅದು ತುಂಬ ನಾವು ಸೀರಿಯಸ್ ಇಂಜುರಿ ಅಂತ ಹೇಳ್ತೇವೆ, ಅದಕ್ಕೆ ಬೇಕಾಗ್ಬೋದು. ಕೆಲವೊಮ್ಮೆ ಏಟು ಒಂದು 10 ವರ್ಷ ಮುಂಚೆ ಬಿದ್ದಿರ್ಬೋದು, ಅದರಿಂದ ಆ ಏಟಿನಿಂದ ಕೆಲವೊಮ್ಮೆ ಕಣ್ಣಿದ್ದು ಪ್ರೆಷರ್ ಇದ್ದು ತೊಂದರೆ ಆಗಿರ್ಬೋದು. ಪ್ರೆಷರ್ ಅಂದರೆ ಗ್ಲೋಕಮ, ಕಣ್ಣಿದ್ದು ಪ್ರೆಷರ್ ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ, ಇಲ್ಲದ್ರೆ ಕಣ್ಣಲ್ಲಿ ಪೊರೆ ಬರುವಂಥ ಸಾಧ್ಯತೆ ಇರ್ತದೆ. ಸೊ ಅಂಥ ಸಂಬಂಧದಲ್ಲಿ ಪೊರೆ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಬರುವಂಥ ಸಾಧ್ಯತೆ ಇರ್ತದೆ. ಸೊ ಅಂಥವರಿಗೆ ನಾವು ಹೇಗೆ ಪೊರೆ ಆಪರೇಷನ್ ಮಾಡಿ ಲೆನ್ಸ್ ಕೂರಿಸಬೇಕು ಅಂಥವನ್ನು ಮಾಡಬೇಕಾಗ್ತದೆ. ಬಟ್ ಎಮರ್ಜೆನ್ಸಿಯಲ್ಲಿ ಏನು ಮಾಡಬೇಕಾಗ್ತದೆ ಅಂದರೆ, ಎಮರ್ಜೆನ್ಸಿಯಲ್ಲಿ ನಿಮಗೆ ಕಣ್ಣಲ್ಲಿ ತುಂಬ ಜೋರಾಗಿ ಏಟು ಬಿತ್ತು, ಕಣ್ಣಿದು ಹೊರಗೆ ಹರಿದು ಹೋಗಿದೆ ಅಂತ ಎಂಥಾರು ಪರಿಸ್ಥಿತಿ ಬಂದರೆ ಅದು ಒಂದು ಟ್ರೂ ಆಕ್ಯುಲರ್ ಎಮರ್ಜೆನ್ಸಿ ಅಂತ ಹೇಳ್ತೇವೆ. ಆಗ ನಮ್ಮದು ಮೇನ್ ಉದ್ದೇಶ ಏನಂದರೆ ಆ ಕಣ್ಣಿನನ್ನು ಉಳಿಸೋದು. ಶರೀರದಲ್ಲಿ ಬೇರೆ ಏನು ತೊಂದರೆ ಇಲ್ಲ, ಬರೀ ಕಣ್ಣಿಗೆ ಮಾತ್ರ ತೊಂದರೆ ಆಗಿದೆ ಅಂದರೆ ಫಸ್ಟ್ ನಾವು ಆ ಕಣ್ಣನ್ನು ಉಳಿಸಬೇಕು. ಕಣ್ಣನ್ನು ಹೇಗೆ ಉಳಿಸಲಿಕ್ಕೆ ಆಗ್ತದೆ ಅಂದರೆ, ಆ ಕಣ್ಣಿನಲ್ಲಿ ಹರಿದೋಗಿದೆ ಅದಕ್ಕೆ ಒಂದು ನಾವು ಫಸ್ಟ್ ಸ್ಟಿಚ್ ಹಾಕಬೇಕಾಗ್ತದೆ. ಸ್ಟಿಚ್ ಹಾಕಿ ಫಸ್ಟ್ ಆ ಕಣ್ಣನ್ನು ಉಳಿಸೋದು. ಕಣ್ಣನ್ನು ಉಳಿಸಿದ ಮೇಲೆ ಮತ್ತೆ ನಾವು ಅದಕ್ಕೆ ದೃಷ್ಟಿ ಏನು ಮಾಡಲಿಕ್ಕೆ ಆಗ್ತದೆ ಅಂತ ನೋಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾಗ್ತದೆ, ಯಾಕಂದರೆ ಅದು ಒಂದು ಮಾತ್ರ ಸಾಮಾನ್ಯವಾದ ಒಂದು ಸ್ಟೆಪ್ ಅಲ್ಲ. ಓಕೆ ಡಾಕ್ಟರ್, ಒಂದು ಕರೆ ಇದೆ. ಹಲೋ, ನಮಸ್ಕಾರ. ನಮಸ್ಕಾರ, ಯಾರು, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಹೇಳಿ? ರೈಮಾನ್ ಬೋಳಂತೂರು. ಬೋಳಂತೂರಿಂದ ರೈಮಾನ್ ಅವರು ಪ್ರಶ್ನೆ ಕೇಳಿ. ಡಾಕ್ಟರ್ ಇದ್ದಾರೆ. ನನಗೆ ಕಣ್ಣು ಸರಿಕೆ ತುಂಬಾ. ಹೇಳಿ. ಏನು ಔಷಧಿ ಇದೆ? ಓಕೆ, ಕಣ್ಣು ತುರಿಕೆ ತುಂಬಾ ಸಾಮಾನ್ಯವಾದ ಒಂದು ಕಾಮನ್ ಸಿಂಪ್ಟಮ್ ಅಂತ ನಾನು ಹೇಳ್ಬೋದು. ಕಣ್ಣು ತುರಿಕೆಗೆ ಸುಮಾರು ಕಾರಣಗಳಿರ್ತದೆ. ತುಂಬಾ ಕಾಮನ್ ಅಂದ್ರೆ ಎಲರ್ಜಿ. ಕಣ್ಣಿಗೆ ಯಾವ್ದಕ್ಕಾದ್ರೂ ನಿಮ್ಗೆ ಎಲರ್ಜಿ ಇತ್ತು ಅಂತ ಹೇಳಿದ್ರೆ ಕಣ್ಣಿಗೆ ನಿಮ್ಗೆ ಇದರಿಂದ ತುರಿಸ್ಲಿಕ್ಕೆ ಬರ್ಬೋದು. ಇಲ್ಲಾಂದ್ರೆ ನಿಮ್ಗೆ ಕಣ್ಣಲ್ಲಿ ನೀರಿನ ಅಂಶ ಕಮ್ಮಿ, ಡ್ರೈನೆಸ್ ಅಂತ ಏನಾದ್ರೂ ಇದ್ರೆ ನಿಮ್ಗೆ ಕಣ್ಣು ತುರಿಕೆ ಬರ್ಬೋದು. ಕಣ್ಣಲ್ಲಿ ಏನಾದ್ರೂ ಕೆಲವೊಮ್ಮೆ ಕಸ ಬಿದ್ರೆ ಅದರಿಂದ ತುರಿಕೆ ಬರ್ಬೋದು. ಸೊ ನಿಮ್ಗೆ ಕಾಮನ್ ಆಗಿ ಎಲರ್ಜಿ ಅಂತ ಮಾತ್ರ ಇದ್ರೆ ಅದಕ್ಕೆ ನಾವು ಡ್ರಾಪ್ಸ್ ಕೊಟ್ಟರೆ ನಿಮ್ಗೆ ಅದು ತುರಿಕೆ ಅದರಲ್ಲೇ ಕಮ್ಮಿ ಆಗ್ತದೆ. ಓಕೆ, ಧನ್ಯವಾದ. ಡಾಕ್ಟರ್, ಚಿಕಿತ್ಸಾ ಕ್ರಮಗಳ ಬಗ್ಗೆ ಹೇಳ್ತಾ ಇದ್ರೆ, ಅಂದರೆ ಚಿಕ್ಕ ಪ್ರಾಯದಲ್ಲಿ ಅಪಘಾತಗಳಿಂದ ಆಗತಕ್ಕಂಥ ಗಾಯಗಳು, ಆಕ್ಯುಲರ್ ಇಂಜುರೀಸ್, ಮುಂದೆ ಗ್ಲುಕಮ್ ಆಗ್ಬೋದು ಅಥವಾ ನೀವು ಕಣ್ಣಿನ ಒತ್ತಡದಕ್ಕೆ ತೊಂದರೆ ಆಗ್ಬೋದು ಅಂತ ಹೇಳ್ತಾ ಇದ್ರಿ. ಇದೆಲ್ಲ ಈಗ ರೋಡ್ ಆಕ್ಸಿಡೆಂಟಲ್ಲಿ ಕೂಡ ಅಪಘಾತದಿಂದ ಆಗುವಂಥದ್ದು ಇರುತ್ತಲ್ವಾ, ಇದಕ್ಕೆ ಏನು ಮಾಡ್ಬೋದು? ಈಗ ನೀವು ಹೇಳಿದಾಗ ಈಗ ರೋಡ್ ಆಕ್ಸಿಡೆಂಟ್ ಆ ಥರದ್ದು ಏನಾದರೂ ಆದರೆ ಫಸ್ಟ್ ನಮಗೆ ಆಗ ಅವ್ರದ್ದು ಪ್ರಾಣ ಉಳಿಸೋದು ಫಸ್ಟ್ ಮುಖ್ಯ. ಹೌದು. ಸೊ ಫಸ್ಟ್ ಅವರಿಗೆ ಜನರಲ್ ಹೆಲ್ತ್ ಅವ್ರಿಗೆ ಏನು ಅದನ್ನು ನೋಡಿಕೊಂಡು ಆಗ ನಮ್ಮದು ಕಣ್ಣು ಸೆಕೆಂಡ್ರಿ ಆಗಿ ಹೋಗ್ತದೆ. ಸೊ ಜನರಲ್ ಹೆಲ್ತ್ ನೋಡಿಕೊಂಡು ಮತ್ತೆ ನಾವು ಕಣ್ಣಿದ್ದು ಮಾಡಿದೆ ಆಗ ಕಣ್ಣದನ್ನು ಫಸ್ಟ್ ಹೇಳಿದೆ. ಫಸ್ಟ್ ನಾವು ಕಣ್ಣನ್ನು ಉಳಿಸಲಿಕ್ಕೆ ಪ್ರಯತ್ನ ಪಡೋದು, ಮತ್ತೆ ಅದು ಉಳಿಸಿ ಆದಮೇಲೆ ಅದರಿಂದ ಕಣ್ಣಿಗೆ ಏನೇನು ತೊಂದರೆ ಆಗಿದೆ ಅದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ನೋಡ್ಕೊಳ್ಬೇಕಾಗ್ತದೆ. ಇದು ತುಂಬ ಸಿವಿಯರ್ ಇಂಜುರೀಸಲ್ಲಿ ಇರುವ ಹಾಗೆ ನಾನು ಹೇಳಿದೆ. ಓಕೆ ಓಕೆ, ಬಹುಶಃ ಒಂದು ಕರೆ ಇದೆ ಅನಿಸುತ್ತೆ. ಹಲೋ. ಹಲೋ, ನಮಸ್ಕಾರ ಹೇಳಿ, ನಿಮ್ಮ ಹೆಸರು, ಊರು? ಸ್ವಲ್ಪ ಜೋರಾಗಿ ಮಾತಾಡಿ. ಓಕೆ, ಎಂತ ಹೇಳಿ ಹೆಸರು? ದೀಪಕ್ ಅವರು. ಓಕೆ, ಪ್ರಶ್ನೆ ಕೇಳಿ ಡಾಕ್ಟರ್ ಹತ್ರ. ಹೇಳಿದ್ರೆ ಇದು ನನಗೆ ಆಕ್ಚುಲ್ ಇದು ಕೊಟ್ಟಿದ್ದಾರೆ 1.5 ಎಂದು ಕನ್ನಡಕ ಕೊಟ್ಟಿದ್ದಾರೆ ಟೆಸ್ಟ್ ಮಾಡಿಸಿ. ನಾನು ಕೇಳಿದ ಹೇಳಿದ್ರೆ ಈಗ ನಾವು ನನಗೆ ಸ್ವಲ್ಪ ಸೂಕ್ಷ್ಮ ಕೆಲಸ ಮಾಡ್ತೇನೆ ಹೇಳಿದ್ರೆ ಅಡಿಕೆದು ವಯಸ್ಸು ಸರ್? ಈಗ 40 ವರ್ಷ ನಂತರ ಸಾಮಾನ್ಯವಾಗಿ ಎಲ್ಲರಿಗೂ ಹತ್ರದು ಚಿಕ್ಕಕ್ಷರ ನೋಡ್ಲಿಕ್ಕೆ ಸೂಕ್ಷ್ಮ ಕೆಲಸ ಮಾಡ್ಲಿಕ್ಕೆ ಕನ್ನಡಕ ಬೇಕಾಗ್ತದೆ. ಅದು ನಿಮಗೆ ಯಾವಾಗ ಯಾವಾಗ ನಿಮ್ಮ ಹತ್ರದ ಕೆಲಸ ಮಾಡ್ತಿರಲ್ಲ ಅವಾಗ ನೀವು ಇಡೀ ದಿನ ಕನ್ನಡಕ ಹಾಕಬೇಕು. ಅದಕ್ಕೆ ಏನು ಟೈಮ್ ಲಿಮಿಟ್ ಹಾಗೇನಿಲ್ಲ. ಮತ್ತೆ ಜಾಸ್ತಿ ಹೊತ್ತು ಹಾಕಿದರೆ ನನಗೆ ಕನ್ನಡಕದ ಅಭ್ಯಾಸ ಆಗ್ತದೆ ಹಾಗೆ ಸಹ ಏನೂ ಇಲ್ಲ. ಸೊ ಕನ್ನಡಕ ನಿಮಗೆ ಯಾವಾಗ ಯಾವಾಗ ನಿಮಗೆ ಅಗತ್ಯ ಉಂಟು, ದೂರ ಕೆಲಸಕ್ಕೆ ಏನು ಅವಶ್ಯಕತೆ ಇಲ್ಲ. ಬಟ್ ಹತ್ರದ ಸೂಕ್ಷ್ಮದ ಕೆಲಸ ಏನು ಮಾಡಬೇಕು ಅದನ್ನು ನೀವು ಹಾಕ್ಬೋದು. ಅದಕ್ಕೆ ಏನು ನಿಮಗೆ ಅದರಿಂದ ಏನು ಕನ್ನಡಕದಿಂದ ನಿಮ್ಗೆ ಏನು ತೊಂದರೆ ಏನಾಗುತ್ತಿಲ್ಲ. ಈ ಗ್ಲೋಕೋಮ ಬರದ ಹಾಗೆ ಹೇಳಿದ್ರೆ ನಾವು ಹೇಳಿದ ಈಗ ಸ್ಕ್ರೀನ್ ಟೈಮ್ ಅಂತಲ್ಲ ಬಂದಿದಲ್ಲ ಹಾಗೆ ನಾವು ಮಿನಿಮಮ್ ಅಂತ ಆ ತರ ಏನಾದ್ರು ಇಲ್ಲ ಕನ್ನಡಕಕ್ಕೆ ಹಾಗೆ ಅಂತ ಏನು ತೊಂದರೆ ಏನಿಲ್ಲ. ಮೊಬೈಲ್ ನೋಡೋರಿಗೆ ಆದಷ್ಟು ನೀವು ಕಮ್ಮಿ ಮಾಡಿದ್ರೆ ಒಳ್ಳೇದು. ಬಹುಶಃ ಮೊಬೈಲ್ ಬಗ್ಗೆ ಒಂದು ನಾವು ಕಾರ್ಯಕ್ರಮನೇ ಮಾಡ್ಬೇಕು ಡಾಕ್ಟರ್. ಹೌದು, ಸರ್ವೆ ಸಾಮಾನ್ಯ ಪ್ರಶ್ನೆ, ಬಹಳ ತೊಂದರೆ ಉಂಟಾಗತಕ್ಕಂಥದ್ದು. ಪ್ರಶ್ನೆ ಕೇಳಿದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಅವಾಗಲೇ ಕಾಲ್ ಮಾಡಿದ್ದೆ, ಲೇಡಿ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೆ. ಎಲ್ಲಿಂದ? ಓಕೆ, ಹೇಳಿ ಹೇಳಿ. ಒಂದು ವರ್ಷ ಟ್ರೀಟ್ಮೆಂಟ್ ಆಗಿದೆ. ಹಾ ಹೇಳಿ. ಅದು ಮತ್ತೆ ನನಗೆ ಮೊದಲು ಲೇಸರ್ ಟ್ರೀಟ್ಮೆಂಟ್ ಆದ್ಮೇಲೆ ಒಂದು 2 ತಿಂಗಳು ಸ್ವಲ್ಪ ಸರಿ ಕಾಣ್ತಾ ಇತ್ತು, ಫುಲ್ ಕ್ಲಾರಿಟಿ ಕಾಣ್ತಾ ಇತ್ತು. ಓಕೆ, ಈಗ ಒಂದ್ ವರ್ಷ ಆದ್ಮೇಲೆ ಸ್ವಲ್ಪ ಕಣ್ಣು ಮತ್ತೆ ದೃಷ್ಟಿ ಕಮ್ಮಿ ಆಗೋದಾಗ್ತಾ ಇದೆ. ನಿಮ್ಗೆ ಹಾಗೆ ತುಂಬಾ ತೊಂದರೆ ಅನಿಸ್ತಾ ಇದ್ರೆ ಅದಕ್ಕೆ ಒಮ್ಮೆ ನಾವು ನಿಮ್ಮದು ಕರಿಗುಡ್ಡೆದೊಂದು ಸ್ಕ್ಯಾನ್ ಒಂದು ಮಾಡಿ ಒಂದು ನೋಡ್ಬೇಕಾಗ್ತದೆ ಸರ್. ಅಂದ್ರೆ ಸ್ವಲ್ಪ ಕಣ್ಣು ಸ್ಟ್ರೆಸ್ ಆದಂಗಾಗ್ತದೆ. ಅದಕ್ಕೆ ಹೇಳಿದ್ ನಾನು ಕಣ್ಣಿದೊಂದು ಕರಿಗುಡ್ಡೆದೊಂದು ಸ್ಕ್ಯಾನ್ ಮಾಡಿ ಒಮ್ಮೆ ಡ್ರಾಪ್ಸ್ ಹಾಕಿ ಒಮ್ಮೆ ಕಣ್ಣಿದ ನರ ಕೂಡ ಒಮ್ಮೆ ನೋಡ್ಬೇಕಾಗ್ತದೆ. ಹಾಗೆ ನಿಮ್ ಅದಕ್ಕೆ ನಿಮ್ಗೆ ಬರ್ಲಿಕ್ಕೆ ಆದ್ರೆ ತುಂಬಾ ಉತ್ತಮ. ಓಕೆ, ಧನ್ಯವಾದ ಡಾಕ್ಟರ್. ಈಗ ಆಕ್ಯುಲರ್ ಇಂಜುರಿಗೆ ಪ್ರಸಾದ್ ನೇತ್ರಾಲಯದಲ್ಲಿ ವಿಶೇಷ ಚಿಕಿತ್ಸಾ ಘಟಕ ಏನಾದಿದೆಯೇ ಇದಕ್ಕೆ ಎಮರ್ಜೆನ್ಸಿ ಎಲ್ಲ? ಎಮರ್ಜೆನ್ಸಿಯಲ್ಲಿ ನಾವು ಇದು ಈ ಆಕ್ಯುಲರ್ ಟ್ರಾಮಾಗೆ ನಾವು ಏನು ಹೇಳ್ತೇವಲ್ಲ, ನಾನು ಹೇಳಿದಾಗೆ ನಮ್ಮದು 24/7 ನಮ್ಮದು ಹಾಸ್ಪಿಟಲ್ ಓಪನ್ ಇದೆ. ಸೊ ಕಣ್ಣಿಗೆ ಏನಾದರೂ ಚಿಕ್ಕ ಪೀಸ್ ಬಿತ್ತು ಹಾಗೆ ಏನಾದಿದ್ರೆ ಆವಾಗಲೇ ನೀವು ಬಂದು ಅದನ್ನು ತೆಗೆಸ್ಬೋದು. ದೊಡ್ಡದೇನಾದರೂ ಗಾಯ ಏನಾದರೂ ಆದರೆ ಅದಕ್ಕೆ ನಾವು ಏನಾದರೂ ಆಪರೇಷನ್ ಏನಾದರೂ ಬೇಕಾದರೆ ಅದು